ಈಗ ವೇಳೆ 6:50 ಎಫ್ಎಂ ಕಂಪನಾಂಕ 102.6 ಮೆಗಾ ಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಅಡಿಕೆ ಹಾಗೂ ತೆಂಗಿನ ಕೃಷಿಯ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಜಾನಕೊಂಡ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ, ಪೇಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಈಗ ಅಡಿಕೆ ಹಾಗೂ ತೆಂಗಿನ ಕೃಷಿಯ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಜಾನಕೊಂಡ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಜಾನಕೊಂಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಅಡಿಕೆ ಹಾಗೂ ತೆಂಗಿನ ಬೆಳೆಯನ್ನು ಬೆಳೀತಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಶಿವಕುಮಾರ್ ಅವರು, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಕೃಷಿ ಬದುಕು ನಾನು ನಮ್ಮ ತಂದೆಯವರು ಮಾಡ್ತಾ ಇದ್ರು ಮೊದಲು. ನಮ್ಮ ತಂದೆಯವರ ನಂತರ ನಾನು ಅವರಿಗೆ ಸಾಥ್ ಕೊಟ್ಟು 95 ನಾನು ಜೊತೆಯಾದೆ ಸರ್. ಜೊತೆಯಾದ್ರೆ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ಡಿಗ್ರಿ ಆಗಿದೆ ಸರ್. ಡಿಗ್ರಿ ಆದ ಮುಂದಕ್ಕೆ ಓದಲಿಲ್ವಾ? ಇಲ್ಲ ಸರ್, ಕಾರಣಾಂತರಗಳಿಂದ ವ್ಯವಸಾಯದಲ್ಲಿ ತೊಡಸ್ಕೊಂಡ ಇದರಿಂದ ಮುಂದಕ್ಕೆ ಓದಕ್ಕಾಗಲಿಲ್ಲ. ಈ ಕೃಷಿ ಬದುಕಿಗೆ ಬಂದ್ರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಲಾಭದಾಯಕ ಇದೆ ಸರ್, ಕೃಷಿ ಚೆನ್ನಾಗಿ ಮಾಡಿದ್ರೆ ಲಾಭದಾಯಕ ಇದೆ. ಜವಾಬ್ದಾರಿಯಿಂದ ಮುತುವರ್ಜಿ ಕೊಟ್ಟು ಮಾಡಿದ್ರೆ, ಜವಾಬ್ದಾರಿಯಿಂದ ಮಾಡಿದ್ರೆ ಲಾಭದಾಯಕನೇ. ಹಾಗಿದ್ರೆ ಶಿವಕುಮಾರ್ ಅವರು, ನಿಮ್ದು ಜಮೀನು ಎಷ್ಟು ಎಕರೆ ಇದೆ? ನಮ್ದೊಂದು 20 ಇದೆ ಸರ್. 20 ಸರ್. ಎಲ್ಲ ನೀರಾವರಿ? ಖುಷ್ಕಿ ಜಮೀನು? ಎಲ್ಲ ನೀರಾವರಿ ಸರ್. ಎಲ್ಲ ನೀರಾವರಿ? 20 ನೀರಾವರಿ. ದೊಡ್ಡ ರೈತರು? ಹಾ, ದೊಡ್ಡ ರೈತರು. 20 ಏನೇನು ಬೆಳೆಗಳು ಬೆಳೀತಾ ಇದ್ರೆ? ಎಲ್ಲ ಸಂಪೂರ್ಣವಾಗಿ ಅಡಿಕೆ ಮತ್ತೆ ತೆಂಗು ಹಾಕಿದ್ದೆ ಸರ್. ಅಡಿಕೆ ತೆಂಗು? ಎಷ್ಟು ಎಕರೆಲ್ಲಿ ಅಡಿಕೆ ಹಾಕಿದ್ರೆ ಎಷ್ಟು ಎಕರೆಲ್ಲಿ ತೆಂಗು? 20 ಅಡಿಕೆ ತೆಂಗು ಇದೆ ಸರ್. ಅಂದ್ರೆ ತೆಂಗು ಮುಖ್ಯ ಬೆಳೆಯಾಗಿ ಮಾಡಿದ್ರೆ ಅಥವಾ ಸುತ್ತ? 4 ಮುಖ್ಯ ಬೆಳೆಯಾಗಿತ್ತು, ಅದರಲ್ಲಿ ಮತ್ತೆ ಅಡಿಕೆ ಹಾಕಿದೀವಿ. ಇನ್ನಿದ್ದು ಉಳಿದ ತೋಟದಲ್ಲಿ ಎಲ್ಲ ಸುತ್ತ ಹಾಕಿದೀವಿ ಸರ್. ಮೊದಲೆಲ್ಲ ಪ್ರಾರಂಭದಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರೆ? ಪ್ರಾರಂಭದಲ್ಲಿ ನಾವು ಚಿಕ್ಕವರ ಇದ್ದಾಗ ಮೆಕ್ಕೆಜೋಳ, ಹತ್ತಿ, ರಾಗಿ, ಶೇಂಗಾ ಈ ತರ ಬೆಳೆಗಳನ್ನ ಬೆಳೀತಿದ್ದೆ ಸರ್. ನಾವು ವಯಸ್ಸಿಗೆ ಬಂದ್ಮೇಲೆ ನಮ್ಮ ತಂದೆ ಜೊತೆ ಆದ್ಮೇಲೆ ಅವ್ರ ಅನುಭವ ನಾವು ಕೆಲಸ ಮಾಡಿದ್ದ ಹಾಗೆ ಅಡಿಕೆ ತೋಟಗಳಿಗೆ ಒಲವು ತೋರಿಸಿದ್ವಿ. ನೀರಾವರಿ ಮಾಡಿ ತೋಟಗಾರಿಕೆ ಬೆಳೆಗಳು ಬೆಳಿಬೇಕಂತ ಆಸೆ? ತೋಟಗಾರಿಕೆ ಬೆಳೆ ಎಲ್ಲ ಸುತ್ತಮುತ್ತಲ ನೋಡ್ತಿದ್ವಲ್ಲ, ಅಡಿಕೆ ತೋಟಗಳೆಲ್ಲ ನಾವು ಮಾಡಬೇಕು ಅಂತ ಆಸೆ ಬಂದು ಮಾಡಿದ್ವಿ ಸರ್. ನೀರು ವ್ಯವಸ್ಥೆ ಬೋರ ಏನಾದ್ರೂ ನಿಮ್ಗೆ? ಕೆರೆ ಇಲ್ಲ ಸರ್, ಎಲ್ಲ ನಮ್ದು ಬೋರ್ವೆಲ್ ವ್ಯವಸ್ಥೆ. ನೀರು ಬೋರ್ವೆಲ್? ಎಷ್ಟು ಬೋರ್ ಇದೆ? ನೀರಲ್ಲಿ ಸಾಕಾಗ? ನಮ್ಮ ಈಗ ಒಂದು ಆಲ್ರೆಡಿ ರನ್ನಿಂಗ್ ಇರವೆ, 14 ಬೋರ್ ಇದಾವೆ ಸರ್. ಓಹೋ, 14 ನಡೀತಾ ಇದಾವೆ ಸರ್, ಇನ್ನೂ ಒಂದು ಹೊತ್ತು ಹಂಗೆ ಇದಾವೆ ಖಾಲಿ. ಈಗ ಸಾಕಷ್ಟು ಜನ ಈ ಅಡಿಕೆ ಬೆಳೆಯಲಿಕ್ಕೆ ಕೊರಟಿದ್ರಲ್ಲ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಅಲ್ಲ, ಇಲ್ಲಿವರೆಗೂ ಒಳ್ಳೆ ಬೆಳವಣಿಗೆ ಆಗಿತ್ತು ಸರ್. ಇತ್ತೀಚೆಗೆ ಅದು ಎಕ್ಸ್ಟೆಂಡ್ ಬಹಳ ಆಗ್ತಿದೆ, 100,000 ವಿಸ್ತರಣೆ ಆಗ್ತಿರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಟ್ಟು ಇಲ್ಲಿವರೆಗೂ ರೈತರಿಗೆ ಇದೇ ರೇಟು ಇದ್ರೆ ನಡೀತದೆ ಸರ್, ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೋ ಗೊತ್ತಾಗ್ತಿಲ್ಲ. ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದ್ವು, ಮಾವು, ಸಪೋಟ, ದಾಳಿಂಬೆ, ಮೂಸುಂಬೆ, ಕಿತ್ತಲೆ ಈ ತರ ಎಲ್ಲ ತೋಟಗಾರಿಕೆ ಬೆಳೆಗಳಿದ್ದಾಗ ನೀವು ಅಡಿಕೆ ತೆಂಗನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈಗ ಮಾವು ಹಾಕಿದ್ವಿ ಸರ್, ನಾವು 150 ಕಡೆ ಮಾವು ಹಾಕಿದ್ವಿ. ಈ ಮಾವು ಏನಾಗುತ್ತೆ ಅಂದ್ರೆ ಅದು ಹಣ್ಣಿನ ಬದುಕು, ತಿನ್ನ ಬದುಕು, ಅದನ್ನ ರಕ್ಷಣೆ ಮಾಡ್ಕೊಳೋದು ಕಷ್ಟ ಆಗುತ್ತೆ ಸರ್, ಪ್ರಾಣಿ ಪಕ್ಷಿಗಳಿಂದ ಮನುಷ್ಯರಿಂದ ಅದು ಕಾಯದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಹಂಗಾಗಿ ನಾವು ಅಡಿಕೆ ಇದು ಯಾವ ದನಕರಿಂದಲೂ ಏನು ತೊಂದರೆ ಇಲ್ಲ, ಯಾವ ಕಳ್ತನೂ ಇಲ್ಲ, ತಿನ್ನ ವಸ್ತು ಅಲ್ಲಲ್ಲ, ಹಂಗಾಗಿ ಇದಕ್ಕೆ ನಾವು ಮಾರುವುದು. ಅಡಿಕೆ ಸಸಿ ಎಲ್ಲಿಂದ ತಾಮಂದ್ರೆ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ನಮ್ಮ ತಂದೆಯವರು ನಮ್ಗಿನ ಅಷ್ಟಾಗಿ ಇದು ಇರಲಿಲ್ಲ ಸರ್, ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಅಪ್ಪಾಜಿಯವರು ಎಲ್ಲಿಂದ ತಂದು ಹಾಕಿದ್ರೆ ನಾವು ಅದನ್ನ ಪೋಷಣೆ ಮಾಡಿ ಬೆಳೆಸ್ಕೊಂತ ಬಂದ್ವಿ ಸರ್. ಪ್ರಾರಂಭದಲ್ಲಿ ನಮ್ಮ ಅಪ್ಪಾಜಿಯವರೇ ನಾಟಿ ಮಾಡಿದ್ರು? ನಮ್ಮ ಅಪ್ಪಾಜಿಯವರು ಎಲ್ಲ ಮಾಡಿದ್ರು ಸರ್. 20 ಎಕರೆಗೂ ನಾಟಿ ಮಾಡಿದ್ರ ಹಂಗೆ? ಇಲ್ಲ ಸರ್, ಅವ್ರು ನಮಗೆ ಬುದ್ಧಿ ಬರೋದನ್ನೇ SLC ಬಿಟ್ಟ ತಕ್ಷಣ ನಾವು ಅಲ್ಲೇ ತೋಟ ಮಾಡಿದ್ವಿ. ಅಲ್ಲೇ ಸಸಿ ಎಲ್ಲಿ ತಂದ್ರು ಅಂತ ಗೊತ್ತಿರಲಿಲ್ಲ ನನಗೆ. ಒಟ್ಟು ಒಳ್ಳೆ ತಳೆನೇ ತಂದು ಆಯ್ಕೆ ಮಾಡ್ಕೊಂತ ಅಂದಿದ್ರು. ಅಲ್ಲಿಂದ ನಾವು ಬಂದ ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋದ್ವಿ ಸರ್. ಅಲ್ಲೇ ಪ್ರಾರಂಭದಲ್ಲಿ ಅಪ್ಪಾಜಿಯವರು ಎಷ್ಟೆಕರೆ? ಅಪ್ಪಾಜಿಯವರು ಒಂದು 7 ಎಕರೆ ಮಾಡಿದ್ರು ಸರ್. 7 ಎಕರೆ ಮಾಡಿದ್ರು. ನೀವು ವಯಸ್ಸಿಗೆ ಬಂದ ನಂತರ ಅದನ್ನ ಮುಂದುವರಿಸಿ? ಅವರು ನಾವು ಜೊತೆಗೆ ಮಾಡಿದ್ದು ಸರ್. ಅಲ್ಲ, ಜೊತೆಗೆ ಮಾಡಿದ್ದು. ಜೊತೆಗೆ ಮಾಡಿದ್ದು. ಈಗ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತ ಎಷ್ಟು ಕೊಟ್ಟಿದ್ದೀರಿ? ಈಗ ನಾವು ಸಾಲಿನಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಮಾಡಿದ್ವಿ ಸರ್. 8x8 ಎಲ್ಲ ತೋಟದಲ್ಲಿ ಮಾಡಿದ್ವಿ ಸರ್. ಈಗ ಇನ್ನು ಕೆಲವು ರೈತರು 8x9 ಮಾಡ್ತಾರೆ, 7x8 ಮಾಡ್ತಾರೆ, 6x8 ಮಾಡ್ತಾರೆ. ಈ ತರ ಸಾಕಷ್ಟು ವ್ಯತ್ಯಾಸ ಮಾಡ್ತಾರೆ. ಯಾವುದು ಅಂತರ ಒಳ್ಳೇದಂತ? ಅಂತರ 8x8 ಆಗ್ತಾರೆ ಸರ್. ಈಗ 6x6 ಹಾಕಿದ್ರೆ, 7x6, 8x6 ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. 9x9 ಹಾಕಿದ್ರೆ ಇನ್ನು ಚೆನ್ನಾಗಿ ಬಿಡುತ್ತೆ. ಜಾಸ್ತಿ ಗಿಡ ಬೆಳಿ ಅನ್ನೋ ಉದ್ದೇಶದಿಂದ ನಾವು ಅಂತರ ಕಡಿಮೆ ಮಾಡ್ಕೊಂಡು ಬೆಳಿತೀವಿ. ಅಂದ್ರೆ ಅಂತರ ಜಾಸ್ತಿ ಇದ್ದಷ್ಟು ಗಾಳಿ ಬೆಳಕು ಬಿಸಿಲು ಭೂಮಿಗೆ ತಾಗಿದಾಗ ಜೀವಾಣುಗಳು ಉತ್ಪತ್ತಿಯಾಗಿ ಫಲವತ್ತತೆ ಆಗುತ್ತೆ ಭೂಮಿ. ಹಂಗಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಅಡಿಕೆ ಹಾಕಿದ ಪ್ರಾರಂಭದಲ್ಲಿ ಸಾಕಷ್ಟು ಜನ ಅಂತರ ಬೆಳೆಗಳು ಬೆಳೀತಾರೆ, ಪಪ್ಪಾಯಿ, ಬಾಳೆ, ಈ ತರ ಅಂತರ ಬೆಳೆಗಳು ಬೆಳೀತಾರೆ. ನೀವೇನಾದ್ರೂ ಬೆಳೆ? ನಾವು ಬಾಳೆ ಹಾಕಿದ್ವಿ ಸರ್. ಬಾಳೆ ಹಾಕಿದ್ವಿ, ಬಾಳೆ ಏನು ಹಾಕಿರ್ಲಿಲ್ಲ, ಒಂದು 4 ಎಕರೆಗೆ ಹಾಕಿದ್ವಿ ಸರ್. ಬಾಳೆ ಬಿಟ್ರೆ ಮತ್ತೆ ಶೇಂಗಾ ಹಾಕಿದ್ವಿ, ಅವರೇ ಬಳ್ಳಿ, ಈ ತರದ ಅಂತರ ಬೆಳೆ ಬೆಳೆದ್ವಿ ನಾವು. ಮೆಣಸಿನ ಗಿಡ ಅಂತವು ಇತ್ತೀಚೆಗೆ ಫಸಲು ಬಿಡ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಬಿಟ್ವಿ ಸರ್. ಗಿಡ ನಾಟಿ ಮಾಡೋ ಸಂದರ್ಭದಲ್ಲಿ ಕೆಲವು ರೈತರೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿ, ಬೇವಿನ ಸೊಪ್ಪು ಹಾಕಿ, ಬೇರೆ ಬೇವಿನ ಹಿಂಡಿ ಹಾಕಿ, ಈ ತರ ಎಲ್ಲ ಒಂದು ಕ್ರಮಗಳು ಅನುಸರಿಸ್ತಾರೆ. ಯಾವ ತರ ಅನುಸರಿಸಿದ್ರೆ ಒಳ್ಳೇದು, ಅನುಕೂಲ ಅಂತಾರೆ? ಹೌದು ಸರ್, ಅದ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಈಗ ಸ್ಟಾರ್ಟಿಂಗ್ ಗೊಬ್ಬರ ಹಾಕ್ಬೇಕಾರಲ್ಲ ಗಿಡನ, ತಳಕ್ಕೆ ಸ್ವಲ್ಪ ದನಿನ ಗೊಬ್ಬರ ಹಾಕಿ ಇಲ್ಲ ಕುರಿ ಗೊಬ್ಬರ ಹಾಕಿ ಯಾವ್ದಾದ್ರು ಗೊಬ್ಬರ ಹಾಕಿ ಬೆಳೆಸಿದ್ರೆ ಬಹಳ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತೆ, ಬೇಗ ಬೆಳವಣಿಗೆ ಆಗುತ್ತೆ. ಅಡಿಕೆಯಲ್ಲಿ ನೀರ್ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ನೀರು ಈಗ ಮಳೆಗೆ ಬಂದ್ ಮಳೆಗಾಲ ಸ್ಟಾರ್ಟ್ ಆದ್ರೆ ಡಿಸೆಂಬರ್ ತನಕಲ್ಲೂ ಯಾರು ಮೋಟರ್ಗಳು ಸ್ಟಾರ್ಟ್ ಮಾಡಲ್ಲ, ನೀರ್ ಕೊಡಲ್ಲ, ನೀರ್ ಬೇಕು ಇಲ್ಲ ಸರ್. ಅದೇ ತೇವಾಂಶ ಸಾಕಾಗಿರುತ್ತೆ. ಬೇಸಿಗೆ ಸ್ಟಾರ್ಟ್ ಆದ್ಮೇಲೆ ಕೊಡ್ಬೇಕು, ಒಂದು ಡೈಲಿ ಅದಕ್ಕೆ 8-10 ಲೀಟರ್ ನೀರ್ ಬೇಕಾಗುತ್ತೆ ಸರ್ ಒಂದ್ ಗಿಡಕ್ಕೆ. ಎಲ್ಲ ಡ್ರಿಪ್ ಮಾಡ್ಕೊಂಡ್ರೆ ಆ ನೀರೇ ಕೊಡ್ತಾರೆ? ಎಲ್ಲ ಡ್ರಿಪ್ ಇರಿಗೇಷನ್ ಸರ್. ಡ್ರಿಪ್ ಇರಿಗೇಷನ್ ಸರ್. ಮತ್ತೆ ಅಡಿಕೆಗೆ ಸಾಕಷ್ಟೆಲ್ಲ ರೋಗ ಬರುತ್ತೆ ಅಂತಾರೆ, ಕಾಯಿ ಉದುರಂತದ್ದು, ಬೇರೆ ಬೇರೆ ಎಲ್ಲ ಸಾಕಷ್ಟು ರೋಗಗಳು ಬರ್ತವೆ. ಯಾವ ತರ ರೋಗಗಳು ಕಾಣಿಸ್ಕೊಳ್ತವೆ ಹೆಚ್ಚಾಗಿ? ಬರುತ್ತೆ ಸರ್, ಅದು ಕಾಯಿ ಪಿಟ್ ಪಿರ್ಕ ಅಂತ ಒಡೆದೋಗುತ್ತೆ ಸರ್. ಅರಳು ಉದುರುತ್ತವೆ ಶೀತ ಜಾಸ್ತಿ ಆದ್ರೆ, ಅತಿ ಈಟ್ ಎಕ್ಸಸ್ ಆಫ್ ಈಟ್ ಆದ್ರೆ ಸಣ್ಣ ಅರಳು, ಬಿಳಿ ಅರಳು ಅವಾಗ ಉಂಬಳೆ ಹೊಡೆದಿದ್ದಾಗ ಅವು ಉದುರುತ್ತವೆ. ಅವಕ್ಕೆಲ್ಲ ಸ್ವಲ್ಪ ನೀರು ಚೆನ್ನಾಗಿ ಪೋಷಣೆ ಮಾಡಿದ್ರೆ ಅವಾಯ್ಡ್ ಆಗುತ್ತೆ. ಏನಾದ್ರೂ ಈ ತರ ಕೀಟ ರೋಗಗಳು ಕಂಡು ಬಂದಾಗ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅವ್ರೇನ್ ಸಲಹೆ ಸೂಚನೆಗಳು ಕೊಡ್ತಾರೆ ವಿಜ್ಞಾನಿಗಳು, ಅದನ್ನೇನಾದ್ರು ಪಾಲಿಸ್ತಾರ? ಇಲ್ಲ ಸರ್, ನಾನು ಅದ್ ನಾವೇ ತಿಳ್ಕೊಂಡು ಸಾಮಾಜಿಕ ಜಾಲತಾಣಗಳು ಮಸ್ತ್ ಬರ್ತದೆ ಸರ್, ಅದರಲ್ಲಿ ತಿಳ್ಕೊಂಡು ನಾನೇ ಮಾಡಿದ್ವಿ ಸರ್. ಔಷಧಿ ಹೊಡಿಸ್ತಿದ್ವಿ ಚಿಕ್ಕ ಗಿಡಕ್ಕೆ, ದೊಡ್ಡ ಗಿಡಕ್ಕೆ ಒಂದ್ಸರಿ ಹೊಡಿಸಿದ್ವಿ. ಈ ಸಣ್ಣ ಕೈ ಸಿಗಂತ ಗಿಡಗಳಿಗೆ 3-4 ವರ್ಷದ ಗಿಡಕ್ಕೆ ಸ್ಪ್ರೇಯರ್ ಅಲ್ಲಿ ನಾನೇ ವರ್ಷಕ್ಕೆ ಹೊಡಿಸ್ತಾ ಇದ್ದೀವಿ ಸರ್. ನಾವು ಹೊಡಿಸ್ತಾ ಇದ್ರೆ ಈ ಅಡಿಕೆ ತೋಟದಲ್ಲಿ ಹೆಚ್ಚು ಸಾವಯವ ಗೊಬ್ಬರಗಳಿಗೆ ಒತ್ತು ಕೊಡ್ತಾರ, ರಾಸಾಯನಿಕ ಗೊಬ್ಬರನ ಬಳಸ್ತೀರ? ವರ್ಷಕ್ಕೆ 2 ಸಾರಿ ಗೊಬ್ಬರ ಹಾಕ್ತಿವಿ ಸರ್ ನಾವು. ಸಾವಯವ ಗೊಬ್ಬರನ ವರ್ಷಕ್ಕೆ 1 ಸರಿ ಹಾಕ್ತಿವಿ, ಕೋಳಿ ಗೊಬ್ಬರ ಆಯ್ತು ಇಲ್ಲ ಅಂದ್ರೆ ಕುರಿ ಗೊಬ್ಬರ ಆಯ್ತು 1 ಸರಿ ಬಳಕೆ ಮಾಡ್ತೀವಿ. ಈ ರಾಸಾಯನಿಕ ಗೊಬ್ಬರ ಜೂನ್ ಜುಲೈ ನಲ್ಲಿ 1 ಸರಿ, ನವೆಂಬರ್ ಡಿಸೆಂಬರ್ ಅಲ್ಲಿ 1 ಸರಿ ಬಳಸ್ತೀವಿ. ಯಾವ ತರ ರಾಸಾಯನಿಕ ಗೊಬ್ಬರ ಅಂದ್ರೆ ಏನ್ ಗೊಬ್ಬರ ಕೊಡ್ತೀರ? ಪೊಟಾಷು, DIP, ಲಘು ಪೋಷಕಾಂಶಗಳು ಏನ್ ಹೇಳ್ತೀವಿ ನಾವು, ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತೀವಲ್ಲ, ಅದನ್ನೆಲ್ಲ ಕೊಡ್ತೀವಿ ಸರ್. ಕೊಡ್ತೀರ? ಜಿಂಕು, ಬೋರಾನು, ಸತು ಇವೆಲ್ಲ ಮಿಕ್ಸ್ ಮಾಡಿ ಒಂದ್ ಗಿಡಕ್ಕೆ 1/2 ಕೆಜಿ ಅಂತ ಗೊಬ್ಬರ ಕೊಡ್ತೀವಿ ಸರ್. ಇನ್ನು ಕೆಲವು ರೈತರು ಕೆರೆಗೋಡು, ಕೆಂಪು ಮಣ್ಣು ಅದು ಎಲ್ಲ ಕೊಡ್ತೀವಿ ಅಂತಾರೆ, ಅದು ಕೊಟ್ಟರು ಒಳ್ಳೇದು? ಅದು ಕೊಟ್ಟರು ಒಳ್ಳೇದು ಸರ್. ನಾವು ಸಾಕಷ್ಟು ಕೆರೆ ಮಣ್ಣು ಏರಿಸಿದ್ವಿ ಸರ್, ನಾವು 100 ಲೋಡ್ಗಳು ತಂದು ಹಾಕಿದ್ವಿ ಸರ್. ಚೆನ್ನಾಗಿ ಬಿಟ್ಟಿದ್ದ ಫಸಲು. ಈಗಾಗಲೇ ಫಸಲು ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು ಅಡಿಕೆ? ಫಸಲು ಪ್ರಾರಂಭ ಆಗಲು 15 ವರ್ಷ ಆಯ್ತು ಸರ್. 15 ವರ್ಷ ಆಯ್ತು. ಈಗ ಫಸಲಿಗೆ ಬಂದ ತೋಟದಲ್ಲಿ ಸಾಕಷ್ಟು ಜನ ರೈತರು ಅಂತರ ಬೆಳೆಯಾಗಿ ವಿಳ್ಳೆದೆಲೆ, ಕಾಳುಮೆಣಸು, ಕೋಕೋ, ಕಾಫಿ ಇಂಥವೆಲ್ಲ ಬೆಳೀತಾರೆ. ಬೆಳೀತಾರೆ ಸರ್, ಬೆಳೆದ್ರೆ ಉತ್ತಮ. ಅಂದ್ರೆ ಈಗ ಕಳೆ ನಿರ್ವಹಣೆ ಸಮಸ್ಯೆ ಆಗುತ್ತೆ ಸರ್. ಇದು ದರ ಹಾಕಿದ್ರೆ ಬೇಸೆ ಹೊಡೆಯೋದಕ್ಕೆ ಬರಲ್ಲ, ಅವಾಗ ಗಿಡಗಳು ಕಳೆ ಎಲ್ಲ ಬಹಳ ಎತ್ತರ ಬೆಳೆಯುತ್ತಾ ಅಡಿಕೆ ಕೆಡಬೇಕ್ರೆ ಈ ಕ್ರಿಮಿಕೀಟಗಳು ಕಾಟ ಜಾಸ್ತಿ ಆಗುತ್ತೆ. ಲೇಬರ್ದು ಸಮಸ್ಯೆ ಬರೋದಿಲ್ಲ, ಎದುರುತ್ತಾರೆ. ಹಾಗಾಗಿ ಎಲ್ಲ ಹಾಕೋದಿಲ್ಲ ಸರ್. ಅದನ್ನ ಹಾಕಿದ್ರೆ ಒಳ್ಳೇದೇ ಸರ್. ಸಾಕಷ್ಟು ಜನ ಅಂತರ ಬೆಳೆಗಳು ಬೆಳೀತಾರೆ ಸರ್. ಬೆಳೆದ್ರೆ ಅದನ್ನು ಲಾಭದಾಯಕ ಸರ್. ನೀವೇನು ಆ ಕಡೆ ಆಸಕ್ತಿ ತೋರಿಸಿ? ಇಲ್ಲ ಸರ್, ನಾವು ಹಾಕೋದಕ್ಕೆ ಅದು ಹೇಳಿದ ಏನಾಗುತ್ತೆ ಅಂದ್ರೆ ನಾವೆಲ್ಲ ಪ್ಲಾಟ್ ವೈಸ್ ಮಾಡಿದ್ವಿ ಸರ್. ಪ್ರತಿಯೊಂದ್ರಲ್ಲಿ ನೀರ್ ನಿಲ್ಲಂಗ್ ಮಾಡಿದೀವಿ. ಮಳೆ ನೀರು ಬಂದು ನಿಂತು ಎಕ್ಸಸ್ ನೀರು ಹೊರಗೆ ಹೋಗೋ ತರ ಮಾಡಿದ್ವಿ ಸರ್ ನಾವು. ಹಾಗಾಗಿ ನೀರ್ ನಿಲ್ಲುತ್ತಾ ಈ ವಿಳ್ಯದೆಲ್ಲವೆಲ್ಲ ಬಳ್ಳಿ ಕೊಳ್ತಾ ಬಿಡ್ತವೆ, ಹಾಕಕ್ಕೆ ಅಂತ ಕೇಳಿದ್ವಿ ಸರ್. ಕೊಳೆಯುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಬಿಟ್ವಿ ಸರ್. ಬಿಟ್ಟಿದ್ರು. ಇಳುವರಿಯಲ್ಲಿ ಯಾವ ತರ ಬರ್ತಾ ಇದೆ ಅಡಿಕೆ? ಇಳುವರಿ ನಮ್ದು ಉತ್ತಮವಾಗಿದೆ ಸರ್. ಇಳುವರಿ ಪ್ರತಿ ವರ್ಷನೂ ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಅವರೇಜ್ 2-2.5 ಕೆಜಿ ಅವರೇಜ್ ತೆಗಿತೀವಿ ಸರ್. 2-2.5 ಕೆಜಿ. ಇದೆಲ್ಲ ಅಡಿಕೆ ನೀವೇ ಸುಲಿಸಿ ಬೇಸಿ ಪ್ರತಿ ವರ್ಷ ನಾವೇ ಮಾಡ್ತೀವಿ ಸರ್? ನೀವೇ ಮಾಡ್ತೀವಿ ಸಂಸ್ಕರಣೆ ನಾವೇ ಮಾಡ್ತೀವಿ ಸರ್, ಕೆಡವಾದು ತರದು ಸುಲಿಸಿ ಬೇಸಿ ಒಣಕ್ಕೆ ಎಲ್ಲ ನಾವೇ ಮಾಡೋದು ಸರ್. ಈ ಕೆಲವು ರೈತರು ಕೂಲಿ ಕಾರ್ಮಿಕರ ಸಮಸ್ಯೆ ಅಪ್ಪ ಅವನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ತೋಟನೆಲ್ಲ ಕೇಳಿ ಕಾಂಟ್ರಾಕ್ಟ್ ಕೊಡ್ತಾರೆ, ಈ ತರ ಮಾಡೋದ್ರಿಂದ ಮಧ್ಯವರ್ತಿಗಳಿಗೆ ಲಾಭ ಜಾಸ್ತಿ ಅಂತೀರಾ? ಇದರಲ್ಲಿ ಮಧ್ಯವರ್ತಿಗಳೇನಿರಲ್ಲ ಸರ್, ರೈತರು ನೇರವಾಗಿ ಅವ್ರ ಅಡಿಕೆ ಕೇಣಿ ಯಾರು ಇಟ್ಕೊಂಡಿರ್ತಾರೆ ಅವರೇ ಇರ್ತಾರೆ. ಇಲ್ಲ ಅವ್ರಿಗೂ ಏನಂತ ಬಹುಬಾರಿ ಉಳಿತಾಯ ಏನಾಗಲ್ಲ, ಅಡಿಕೆ ಒಣ ಅಡಿಕೆ ತೂಕದ ಲೆಕ್ಕ ಕೊಟ್ರೆ ಕೇಣಿ ಇಟ್ಕೊಂಡ್ರೆ ಅವ್ರ ಅದೃಷ್ಟದ ಮೇಲೆ ಹೆಂಗಾಗುತ್ತೆ. ಈ ಕಾರ್ಮಿಕರ ಕೊರತೆಯಿಂದಲೇ ಮತ್ತೆ ರೈತರು ಆಗಲ್ಲ ಅಂತಂದು ಅವರೆಲ್ಲ ದುಬಾರಿ ದುಡ್ಡು ಕೊಟ್ಟು ಮಾಡಿರ್ತಾರೆ, ಅಡ್ವಾನ್ಸ್ ಗಳು ಕೊಟ್ಕೊಂಡಿರ್ತಾರೆ, ಹಂಗಾಗಿ ಅವ್ರನ್ನ ಇಟ್ಕೊಂಡು ಮಾಡಿಸ್ತಾರೆ. ನೀವೆಲ್ಲ ಸುಲಿಸಿ ಬೇಸಿ ಸಂಸ್ಕರಣೆ ಮಾಡ್ತೀವಿ ಅಂತಂದ್ರೆ ಇಲ್ಲ ಅಲ್ಲೆಲ್ಲ ಕೂಲಿ ಕಾರ್ಮಿಕರು ಸಿಗ್ತಾರಾ? ಸಿಗ್ತಾರೆ ಸರ್, ಸ್ವಲ್ಪ ಕಷ್ಟ ಆಗುತ್ತೆ ಸಿಗ್ತಾರೆ, ಸಿಗ್ಲಿದ್ರೆ ಕರ್ಕೊಂಡ್ ಮಾಡಿಸ್ಲೇಬೇಕು ಸರ್. ಮತ್ತೆ ಹೌದು, ಈಗೆಲ್ಲ ಅಡಿಕೆನೆಲ್ಲ ಸಂಸ್ಕರಣೆ ಮಾಡ್ಲಿಕ್ಕೆ ಎಲ್ಲ ಯಂತ್ರಗಳು ಬಂದಿದ್ದಾವೆ, ಅದರಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಅದು ಬಂದಿರೋದ್ರಿಂದ ಅನುಕೂಲ ಸರ್. ಮಿಷಿನ್ ಇದೆ ಸರ್, ನಮ್ದು ಮಿಷಿನ್ ಇದೆ, 6 ಬೆಲ್ಟಿನ ಮಿಷಿನ್ ಇದೆ. ಅದರಲ್ಲೇ ಎಲ್ಲ ಎಲ್ಲ ಸಂಸ್ಕರಣೆ ಸರ್. ಈಗ ಕೆಲವು ರೈತರು ಹೇಳ್ತಾರೆ, ನಾವು ಕೈಯಿಂದ ಒಕ್ಕಣೆ ಮಾಡಿದ್ದಂದ್ರೆ ಗೋಟ್ ತೆಗೆದಿದ್ದು ಗುಣಮಟ್ಟ ಚೆನ್ನಾಗಿರುತ್ತೆ, ಮಿಷಿನ್ ಕೊಟ್ರೆ ಸ್ವಲ್ಪ ಗುಣಮಟ್ಟ ಕಡಿಮೆ ಆಗುತ್ತೆ, ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಅಂತಾರೆ. ಇಲ್ಲ ಸರ್, ಗುಣಮಟ್ಟ ಏನ್ ಕಡಿಮೆ ಆಗಲ್ಲ, ಸ್ವಲ್ಪ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ. ಕೈಯಲ್ಲಿ ಸುಲ್ದಿರೋ ಅಡಿಕೆ ಸ್ವಲ್ಪ ವೆಯ್ಟ್ ಜಾಸ್ತಿ ಬರುತ್ತೆ, ಮಿಷಿನ್ ಅಲ್ಲಿ ಸುಲ್ದಿರೋದು ಆ ಬ್ಲೇಡ್ ಚುಚ್ಚಿ ಚುಚ್ಚಿ ತೂತಾಗಿರುತ್ತಲ್ಲ ಅದು ಗಾಳಿಯಾಗಿ ವೆಯ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದ್ ಬಿಟ್ಟರೆ ಇನ್ನೇನು ಗುಣಮಟ್ಟದಲ್ಲಿ ಏನ್ ಇದಾಗಲ್ಲ ಸರ್. ಏನಾಗಲ್ಲ. ಅಡಿಕೆನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ನಾವು ಮೊದಲು ಭೀಮಸಮುದ್ರಕ್ಕೆ ತಗೊಂಡು ಹೋಗ್ತಿದ್ವಿ ಸರ್ ಮಂಡಿಗೆ, ಇವಾಗ ಹೋಗೋದಿಲ್ಲ, ಎಲ್ಲ ಇಲ್ಲೇ ಮನೆ ಬಾಗಿಲಿಗೆ 100 ಜನ ತಗೊಂಡ್ರು ಬಂದು ತಗೊಂತಾರೆ ಸರ್ ವರ್ತಕರು. ಈ ಅಡಿಕೆ ಸಂಸ್ಕರಣೆ ಮಾಡ್ತಾರಲ್ಲ, ತೋಟದಿಂದ ತಂದ್ಮೇಲೆ ಏನೇನು ಕೆಲಸ ಇರುತ್ತೆ ನಿಮ್ಗೆ ಅಲ್ಲಿ? ತೋಟದಿಂದ ತಂದ್ಮೇಲೆ ಇಲ್ಲಿ ಬಡ್ದು ಅದನ್ನ ಕುಂಚಿಕೆಯಿಂದ ಬೇರ್ಪಡಿಸಿ ಅದನ್ನ ಕ್ಲೀನ್ ಮಾಡಿ ಗೋಟ್ಗಳೆಲ್ಲ ಹಣ್ಣು ಗೋಟ್ ಹಾಸಿ ಮಿಷಿನ್ಗೆ ಹಾಕ್ತಿವಿ ಸರ್. ಮಿಷಿನಿಂದ ಮತ್ತೆ ಅದನ್ನೆಲ್ಲ ಒಳ್ಳೇದು ಗುಂಜು ಎಲ್ಲ ಬೇರ್ಪಡಿಸಿ ಅಂಡೆ ಹಾಕಿ ಬೇಯಿಸಿ 6-7 ದಿವಸ ಒಣಗಿಸಿ ಫುಲ್ ಡ್ರೈ ಆದ್ಮೇಲೆ ಆಮೇಲೆ ಚೀಲಕ್ಕೆ ತುಂಬ್ತೀವಿ ಸರ್. ಎಷ್ಟು ಗಂಟೆ ಬೇಯಿಸ್ಬೇಕು? ಒಂದು ಕುದಿ ಬಂದ್ಮೇಲೆ ಒಂದು ಅವರ್ ಅಂತೂ ಬೇಕು ಸರ್, ಬೇಯಿಸ್ಬೇಕು. ಚೆನ್ನಾಗಿ ಬೇಕು ಅಂದ್ರೆ 1 ಅವರ್ ಬೇಕು. ಬೇಯಿಸಂತ ಸಂದರ್ಭದಲ್ಲಿ ಕೆಲವರೆಲ್ಲ ಕಲರ್ ಕೊಡ್ತಾರೆ, ಅದು ಹಾಕೋದ್ರಿಂದ ಅನುಕೂಲ ಅಂತೀರಾ? ಅದು ಹಾಕ್ಬಾರ್ದು ಸರ್, ಆಕ್ಚುಲಿ ರಾಸಾಯನಿಕ ಹಾಕ್ಬಾರ್ದು ತಿನ್ನ ಅಡಿಕೆಗೆ. ನಾವೇನು ಹಾಕಿಲ್ಲ ಸರ್, ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ. ನ್ಯಾಚುರಲ್ ಆಗಿ ಮಾಡ್ತೀರ? ಹಾಗಿದ್ರೆ ಇದನ್ನೆಲ್ಲ ಭೀಮ ಸಮುದ್ರದಲ್ಲಿ ಮಂಡಿ ಇರೋದ್ರಿಂದ ಕೆಲವು ರೈತರು ಅಲ್ಲಿಗೆ ವ್ಯಾಪಾರಕ್ಕೆ ತಗೊಂಡು ಹೋಗ್ತಾರೆ, ಕೆಲವು ರೈತರು ಅಲ್ಲೇ ಮನೆ ಇಲ್ಲೇ ಮನೆ ಹತ್ರನೇ ಬಂದು ಬೇಕಾದಷ್ಟು ವರ್ತಕರು ಮನೆ ಹತ್ರಗೆ ಬಂದು ತಗೊಂಡೋಗ್ತಾರೆ. ರೈತರು ಭೀಮ ಸಮುದ್ರಕ್ಕೆ ಮತ್ತೆ ಏರ್ಕೊಂಡು ಹೋಗೋದು, ಅಲ್ಲೇ ಮಂಡಿ ಕಮಿಷನ್ ಅಮಲರು ದಲ್ಲಾಳರು ಎಲ್ಲ ಖರ್ಚು, ಮನೆ ಬಾಗ್ಲಲ್ಲೇ ತೂಕ, ಇಲ್ಲೇ ದುಡ್ಡು. ಬಹಳ ಜನ ರೈತರು ಇಲ್ಲೇ ಕೊಡ್ತಾರೆ ಸರ್. ಹೆಂಗಿದೆ ರೇಟು? ರೇಟು ಇವಾಗ ಹೊಸ ಅಡಿಕೆ 47,000 ಇದೆ ಅಂತ ಸರ್, ಹಳೆ ಅಡಿಕೆ 48-49 ಇರ್ಬೇಕು. ಈ ತರ ಒಂದು 40-48 ಈ ತರ 2-3 ವರ್ಷದಿಂದ ತುಂಬಾ ಒಳ್ಳೆ ರೇಟ್ ಇದೆ ಅಡಿಕೆಗೆ, ಇದು ಒಳ್ಳೆ ಅನುಕೂಲ ಆಗುತ್ತೆ ರೈತರಿಗೆ. ರೈತರಿಗೆ ಅನುಕೂಲ ಆಗುತ್ತೆ ಸರ್. ಎಷ್ಟು ಖರ್ಚು ಬರುತ್ತೆ 1 ಎಕರೆ ಅಡಿಕೆ ತೋಟ ನಿರ್ವಹಣೆ ಮಾಡ್ಲಿಕ್ಕೆ? 1 ಎಕರೆ ಈ ಸುಮ್ನೆ ಅಡಿಕೆ ತೋಟ ಅಂದ್ರೆ ಬರುತ್ತೆ ಸರ್, 1-2 ಲಕ್ಷ ಬೇಕು. ನೀರು ಗೊಬ್ಬರ ಎಲ್ಲ ಮೇಂಟೈನ್ ಮಾಡಕ್ ಒಂದು ಎಕರೆ ಒಂದೂವರೆ-2 ಲಕ್ಷ ಬೇಕು ಸರ್. ಬೇಕಾಗುತ್ತೆ. 1 ಎಕರೆಯಿಂದ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ನಿರೀಕ್ಷೆ ಮಾಡ್ತೀರಾ? ನಾವು ಒಂದು 12-15 ಕೆಜಿ ತೆಗಿತೀವಿ ಸರ್ 1 ಎಕರೆ. 12-15 ಕ್ವಿಂಟಲ್? 15 ಕ್ವಿಂಟಲ್. 12-15 ಕ್ವಿಂಟಲ್ ಬರುತ್ತೆ ಸರ್. ಒಳ್ಳೆ ಇಳುವರಿ. ಒಳ್ಳೆ ಇಳುವರಿ ಸರ್. ಹೊಸದಾಗಿ ತೋಟ ಮಾಡಿದ್ವಿ ಅಂತಂದ್ರೆ ಅದು ಮಾಡಿ ಎಷ್ಟು ವರ್ಷ ಆಯ್ತು? ಈಗ ನಮ್ದು 3 ವರ್ಷದ್ದು 1 ಇದೆ ಸರ್, 2 ವರ್ಷದ್ದು 1 ಇದೆ ಸರ್, 3 ವರ್ಷದ್ದು 1-4 ಎಕರೆ ಇದೆ, 2 ವರ್ಷದ್ದು 1-2 ಎಕರೆ ಇದೆ. 2 ಎಕರೆ ಇದೆ. ಈ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷ ಬೇಕಿತ್ತು ಫಲ ಬರ್ಲಿಕ್ಕೆ? ಈಗ ಅದೇ ಹೇಳಿದ್ನಲ್ಲ ಸರ್, ನಾಟಿ ಮಾಡಿದ್ ಚೆನ್ನಾಗಿ ಪೋಷಣೆ ಮಾಡಿದ್ರೆ 3 ವರ್ಷಕ್ಕೆ ಒಂಬಳೆ ಒಡೆಯಂಗ್ ಮಾಡಬಹುದು. ಒಂದ್ ಹತ್ತಲಾಗ 1-2 ವರ್ಷ 5ನೇ ವರ್ಷಕ್ಕೆ ಅಡಿಕೆ ಒಳ್ಳೆ ಚೆನ್ನಾಗಿ 4-5 ವರ್ಷದ ಅಡಿಕೆ ಕೆಡಬಹುದು ಸರ್. ಕೆಲವರೆಲ್ಲ 5, 6, 7 ವರ್ಷ ಬೇಕಾಗುತ್ತೆ ಸರ್. ನಿರ್ವಹಣೆ ಮಾಡಿದ್ರೆ 8-9 ವರ್ಷನೂ ತಾಣುತ್ತೆ ಸರ್. ನೀವು 3-3.5 ವರ್ಷಕ್ಕೆಲ್ಲ ಒಂಬಳೆ ಹೊಡಿತೇವೆ ಅಂತಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ? ನಾವು ಸ್ವಯಾರ್ಜಿತ ಸಸಿ ಸಾಕಾಣಿಕೆ ಮಾಡ್ಬೇಕು ಸರ್. ಒಳ್ಳೆ ಉತ್ಕೃಷ್ಟವಾದ ಮಣ್ಣು ತಂದು ಒಳ್ಳೆ ಗೋಟ್ಗಳನ್ನ ಅದಕ್ಕೆ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಬೆಳೆಸಿ ಬೇಗ ಬರುತ್ತೆ ಸರ್. ಹಂಗ ಮಾಡಿರಿ, ಉತ್ತಮ ಗುಣಮಟ್ಟದ ಗೋಟ್ಗಳನ್ನ ಆಯ್ಕೆ ಮಾಡ್ಬೇಕಂದ್ರೆ ಹೆಂಗೆ ಅಂದ್ರೆ ಸರ್, ಅಲ್ಲಿ ನೋಡ್ತೀವಿ ಮರಗಳು ಯಾವ ಮರ ಒಳ್ಳೆ ತಳಿ ಚೆನ್ನಾಗಿ ಒಂಬಳೆ ಕುಂಚಿಗೆ ಹಿಡಿದಿರುತ್ತೆ ಫಲವತ್ತಾಗಿ, ಆಮೇಲೆ ರೋಗ ಇಲ್ಲದ ಮರನ ಆಯ್ಕೆ ಮಾಡ್ಕೊಂಡು ಅದರಿಂದ ಬೀಜ ತೆಗಿತೀವಿ ಸರ್. ಈಗ ಕೆಲವು ರೈತರು ಎಲ್ಲೋ ನರ್ಸರಿಯಲ್ಲಿ ಬೆಳೆದಿದ್ರು, ಅದು ಸಸ್ಯಗಳು ತಂದು ನಾಟಿ ಮಾಡ್ತಾರಲ್ಲ, ಆ ತರ ಮಾಡಿದ್ರೆ ಅದು ನನ್ನ ಪ್ರಕಾರ ಸೂಕ್ತ ಅಲ್ಲ ಸರ್. ಯಾವ್ದು ರೈತರು ಯಾವ ತರ ತಂದು ಬೀಜ ಮಾಡಿರ್ತಾರೆ ಗೊತ್ತಿರಲ್ಲ. ಈಗ ನಾವು ತೋಟ ಮಾಡೋರು ನಾವೇ ಸ್ವಾರ್ಜಿತ ಸಸಿ ಮಾಡ್ಕೊಂಡ್ರೆ ಅನುಕೂಲ ಸರ್. ಅನುಕೂಲ, ಒಳ್ಳೆ ಮರದಿಂದ ಗೋಟ್ ತಂದು ನಾವೇ ಸಸಿ ಬೆಳೆಸ್ಕೊಂಡು ನಾವೇ ಹಾಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಒಂದು ವರ್ಷ ಲೇಟ್ ಆಗಲಿ ಹಳೆ ಮರದಿಂದ ಹೋಗಿ ಗೋಟ್ಗಳು ಒಳ್ಳೆ ರೈತರ ಹತ್ರ ತಂದು ಮಾಡಿರೋ ತಗೋಬೇಕು. ನಂಬಿಕೆ ಇರೋ ರೈತರ ಹತ್ರ ಯಾವ ರೈತರು ಆತರ ಮಾಡಲ್ಲ ಸರ್. ಯಾಕೆಂದ್ರೆ 11ನೇ ವರ್ಷ ಕಷ್ಟಪಟ್ಟು ಬೆಳೆಸಿರೋ ಮರಗಳು ಆಮೇಲೆ ಫಸಲು ಬರೋದಲ್ಲ ಇದು. ಹೌದು, ಹಾಗಾಗಿ ಆತರ ಯಾರು ಮಾಡಕ್ ಹೋಗಲ್ಲ. ಈ ನರ್ಸರಿ ಪರ್ಸರಿ ಮಾಡ್ತಾರಲ್ಲ, ಹಂಗಾಗಿ ಅವ್ರೇನಾದ್ರೆ ಗೊತ್ತಿರಲ್ದ ತರನ್ ತಗೊಂಡೋಗಿ ಮಾಡ್ತಾರೆ. ಈ ಅಡಿಕೆ ಜೊತೆಗೆ ತೆಂಗು ಹಾಕಿದೀವಿ ಅಂತಂದ್ರೆ ತೆಂಗು ಎಷ್ಟು ಎಕರೆ ಹಾಕಿದ್ರೆ ಎಷ್ಟು ಗಿಡ? ತೆಂಗು ಅದೇ ಸರ್, 4 ಎಕರೆಗೆ ತೋಟ ತುಂಬಾ ಇದೆ ಸರ್, ಇನ್ನುಳಿದ್ದೆಲ್ಲ ಕಡೆ ಸುತ್ತಲೇ ಇದೆ. ಕಡೆ ಸುತ್ತಲೇ ಐತೆ. ಒಟ್ಟಿಗೆ ಎಷ್ಟು ಗಿಡ ಇದಾವ? ಇನ್ನೂರು ತೆಂಗಿನ ಮರ ಇದೆ. ಇನ್ನೂರು ತೆಂಗಿನ ಮರ ಇದಾವೆ. ಅವು ಎಲ್ಲ ಅಡಿಕೆ ಜೊತೆಗೆ ನಾಟಿ ಮಾಡಿದ್ದ ಸರ್? ಅಡಿಕೆ ಜೊತೆಗೆ ಎಲ್ಲ ಫಲ ಬರ್ತಾ ಇದೆ. ಎಲ್ಲ ಫಲ ಒಂದ್ 20,000 ಕಾಯಿ ಬೀಳ್ತದೆ ಸರ್ ವರ್ಷ. ಓಹೋ, ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ತೆಂಗು ಅದಕ್ಕೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ತೆಂಗಿಗೆ ಅಂತ ಸಪರೇಟ್ ನಿರ್ವಹಣೆ ಮಾಡ್ತಿಲ್ಲ ಸರ್. ನಾವು ಅಡಿಕೆ ಇರೋದ್ರಿಂದ ಅಡಿಕೆ ಮಾಡಿರೋ ಫಲವತ್ತತೆ ಅದನ್ನು ತಗೊಳುತ್ತೆ, ಹಂಗಾಗಿ ಚೆನ್ನಾಗಿ ಬಿಡ್ತದ ಸರ್. ಚೆನ್ನಾಗಿ ಬಿಡ್ತದೆ. ಒಂದ್ 20,000 ಬಿಡ್ತವೆ. ಅದನ್ನ ಕೊಬ್ಬರಿಗೆ ಹಾಕ್ತೀವಿ ನಾವು, ಕಾಯಿ ಮರಲ್ಲ, ಕೊಬ್ಬರಿಗೆ ಹಾಕ್ತೀವಿ. ಈಗ ಕೆಲವು ರೈತರು ಎಳ್ನೀರು ಕೊಡ್ತಾರೆ, ಕೆಲವರು ಕಾಯಿ ಮಾರಾಟ ಮಾಡ್ತಾರೆ. ನೀವು ಕೊಬ್ಬರಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ನಾವು ಕಾಯಿ ಕೆಡಿಸಿದಾಗ ಒಳ್ಳೆ ಬೆಲೆ ಇರಲ್ಲ, ಹಂಗಾಗಿ ಕೊಬ್ಬರಿಗೆ ಹಾಕ್ತೀವಿ ಸರ್. ಎಳ್ನೀರು ಕೊಟ್ರೆ? ಎಳ್ನೀರು ಕೊಟ್ರೆ ಏನಾಗುತ್ತೆ ಅಂದ್ರೆ ಮರ ವೀಕ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ಮೊಟ್ಟೆ ಉದ್ರಿ ಸುಳಿ ಬರುತ್ತೆ, ಮತ್ತೆ ನೆಕ್ಸ್ಟ್ ಫಸ್ಲಿಗೆ ತೊಂದರೆ ಆಗುತ್ತೆ ಅಂತ ಎಳ್ನೀರು ಕೊಡಲ್ಲ ಸರ್ ನಾವು. ಅಂದ್ರೆ ಎಳ್ನೀರು ಕೊಟ್ರೆ ಇಳುವರಿ ಕಡಿಮೆ, ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಮರಕ್ಕೂ ಲೈಫ್ ಇರಲ್ಲ, ಜೀವನ ಲೈಫ್ ಇರಲ್ಲ. ಮೊಟ್ಟೆ ಕಡ್ದಿರ ಎಳ್ನೀರು ಕಡ್ದಿರ ಅಲ್ಲೇ ಎಳೆ ಬಿದ್ದು ಬಿಡುತ್ತದ ಮರ್ಗರಿ. ಓಹೋ, ಹಂಗಾಗಿ ನಾವು ಎಳ್ನೀರು ಕೊಡಲ್ಲ ಸರ್. ನೀವೆಲ್ಲ ಈ ನಾಟಿ ತಳಿನೇನ ತೆಂಗು ಆಯ್ಕೆ ಮಾಡ್ಕೊಂಡು? ಎಲ್ಲ ನಾಟಿ ತಳಿ ಸರ್. ಈಗೆಲ್ಲ ಸಾಕಷ್ಟು ಹೈಬ್ರಿಡ್ ತಳಿಗಳು ಬಂದ, 3 ವರ್ಷಕ್ಕೆ ಫಲ ಬರದಂತವೆ, ಎಳ್ನೀರಿಗೆ ಬರಂತ ತಳಿಗಳಿದಾವೆ, ಕಾಯಿಗೆ ಬರಂತ ತಳಿಗಳಿದಾವೆ, ಕೊಬ್ಬರಿಗೆ ಬರಂತ ತಳಿಗಳೆಲ್ಲ ಇದಾವೆ. 3 ವರ್ಷಕ್ಕೆ ಫಸಲಿ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಹೇಳ್ತಾರೆ ಸರ್, ಇದಾವೆ ಸರ್, ಬಟ್ ನಾವು ಹಾಕಿಲ್ಲ ಸರ್ ಅದನ್ನ. ಅವು ಬಹಳ ವರ್ಷ ಬಾಳಿಕೆ ಬರಲ್ಲ, ಬರಲ್ಲ ಅಂತ ಹೇಳ್ತಾರೆ. ನಾವು ಅದನ್ನ ಬಳಕೆ ಮಾಡಿಲ್ಲ, ಬಳಕೆ ಮಾಡಿಲ್ಲ. ಈಗ ಎಳ್ನೀರು ಮಾರಾಟ ಮಾಡೋದ್ರಿಂದ ಈ ತರ ತೊಂದರೆ ಆಗುತ್ತೆ ಅಂತಂದ್ರಿ, ಕಾಯಿ ಮಾರಾಟ ಮಾಡಿದ್ರೆ ಲಾಭದಾಯಕನ? ಎಳ್ನೀರು ಮಾಡಿದ್ರೇನೆ ಲಾಭ. ಈಗ 15 ರೂಪಾಯಿಗೆ ಒಂದು ಕಾಯಿ ಮಾರೋದಕ್ಕೂ 18 ರೂಪಾಯಿಗೆ ಒಂದು ಎಳ್ನೀರು ತಾಂತಾರೆ. ಕಾಯಿ ಎಳ್ನೀರಿಂಗೋನೆ ಅಳಿಲು ಇಲೆ ಎಲ್ಲ ಕುಡಿದು ಉಳಿದವ್ ಕಾಯಿ ಆಗದು. ಎಳ್ನೀರು ಕೊಟ್ರೆ ಅನುಕೂಲ, ಬಟ್ ಅದೇ ಲೈಫ್ ಇರಲ್ಲ ಮರಕ್ಕೆ ಅಂತಂದು ಕಾಯಿ ಮಾಡ್ತೀವಿ. ನೀವೆಲ್ಲ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀವಿ? ನಾವೆಲ್ಲ ಕೊಬ್ಬರಿ ಮಾಡ್ತೀವಿ. ಕೊಬ್ಬರಿ ಅಂದ್ರೆ ಅದಕ್ಕೆಲ್ಲ ಒಂದು ಪ್ರತ್ಯೇಕವಾದ ಒಂದು ಅಟ್ಟ ಮಾಡ್ಬೇಕು, ಅದಕ್ಕೆಲ್ಲ ಗಾಳಿ ಬೆಳಕುವಾಗ ಆಡಂಗೆ ಇದ್ ಮಾಡ್ಬೇಕು, ಒಳ್ಳೆ ಒಣಕಾಯಿನ ತಂದು ಇದ್ ಮಾಡ್ಬೇಕು, ಮತ್ತೆ ನಮ್ಗೆ ಕೊಬ್ಬರಿ ಬರ್ಲಿಕ್ಕೆ ಒಂದು 6 ತಿಂಗಳು ಕಾಯಬೇಕು. ಈ ತರ ಎಲ್ಲ ಮಾಡೋದ್ರಿಂದ ಅದೂ ಲಾಭದಾಯಕ. ಹೌದು ಸರ್, ಈಗ ಕೊಬ್ಬರಿ ನಾವು ಕಾಯಿ ಕೆಡಿಸಲ್ಲ ಸರ್. ಡೈಲಿ ತೋಟಕ್ಕೆ ಹೋಗ್ತೀವಿ, 3-4 ಟೈಮ್ ಬಿದ್ದ ಕಾಯಿನೇ ತಂದು ಹಾಕ್ತೀವಿ ಸರ್. ಅಟ್ಟ ಇದೆ, ಒಂದ್ 20,000 ಇಡೀ ಅಂತ ಅಟ್ಟ ಇದೆ, ಅದನ್ನ ಸ್ಟಾಕ್ ಮಾಡ್ತೀವಿ. 9 ತಿಂಗಳು 10 ತಿಂಗಳು ಆದ್ಮೇಲೆ ಕೊಬ್ಬರಿ ಆಗ್ಲಾಡತ್ತಾ ಬಂದು ಇಲ್ಲೇ ಕೊಡ್ತೀವಿ ಸರ್ ಮನೆ ಮುಂದೆ. ಅಂದ್ರೆ ನಮ್ಮ ರೈತರು ಎಳ್ನೀರು ಕಾಯಿ ಕೊಡೋದಕ್ಕಿಂತ ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಲಾಭದಾಯಕ ಅಂತೀರ? ಅಲ್ಲ, ಎಳ್ನೀರು ಕೊಟ್ಟರಿಂದ ಏನ ಲಾಭನೇ, ಬಟ್ ಮರಕ್ಕೆ ಏಟಾಗುತ್ತೆ. ಕಾಯಿ ಕೊಡೋದು, ಕಾಯಿ ಟೈಮ್ ಸರಿಯಾಗಿ ಬರಲ್ಲ ತಾಣರು. ಆಮೇಲೆ ಅದು ಸಣ್ಣ ಪುಟ್ಟ ಎಲ್ಲ ಇರ್ತಾವಲ್ಲ, ಬಿಟ್ಟು ತಾಣ್ತಾರೆ. ಒಳ್ಳೆ ಮಾತ್ರ ಸೆಲೆಕ್ಟೆಡ್ ಮಾತ್ರ ತಾಣ್ತಾರೆ, ಸಣ್ಣವೆಲ್ಲ ಕಡಿಮೆ ರೇಟ್ಗೆ ಹಾಕಂತಾರೆ. ದೊಡ್ಡ ಕಾಯಿ ಕೊಬ್ಬರಿ ಆದ್ರೆ ತೂಕಲ್ಲ, ಎಲ್ಲ ಒಂದೇ ರೇಟಿಗೆ ಹೋಗುತ್ತೆ ಅದು. ಹಂಗಾಗಿ ಕೊಬ್ಬರಿ ಮಾಡೋದು ಸೂಕ್ತ. ಕೊಬ್ಬರಿ ಮಾಡೋದು ಸೂಕ್ತ. ಆಮೇಲೆ ಅದು ಎಲ್ಲಾನು ಉಪಯೋಗ ಆಗುತ್ತೆ, ಚಿಪ್ಪು ಚಿಪ್ಪು ಸಿಪ್ಪೆ ಎಲ್ಲದೂ ಹೋಗುತ್ತೆ ಅದ್ರಲ್ಲಿ, ಎಲ್ಲದೂ ಅನುಕೂಲ ಆಗುತ್ತೆ ರೈತರಿಗೆ. ಕೊಬ್ಬರಿಗೆಲ್ಲ ಏನ್ ರೇಟ್ ಇದೆ ಈಗ? ಇವತ್ತು 15,000 ರೂಪಾಯಿ ಕ್ವಿಂಟಲ್ ಐತೆ ಸರ್. ಇವಾಗ ಇದು 15,000 ಇದ್ರೆ ಒಳ್ಳೆ ರೇಟ್ ಅಂತೀರಾ? ಒಳ್ಳೆ ರೇಟ್ ಸರ್, 15,000 ಇದ್ರೆ. ಕೆಲವು ಸರ 8, 9, 10,000 11,000 ಇತ್ತು ಸರ್. ನಾವು ಮಾರಿದಾಗ 9,200 ರೂಪಾಯಿ ರೇಟ್ ಇತ್ತು. ನಾವು 14,000 ರೂಪಾಯಿ ಕೌಂಟಿಂಗ್ ಕೊಟ್ವಿ ಮೊನ್ನೆ, ಎಣಿಕೆ ಕೊಟ್ವಿ ನಾವು. ಒಂದು ಕೊಬ್ಬರಿಗೆ 14 ರೂಪಾಯಿ ಹಂಗೆ, ಒಂದು ಕೊಬ್ಬರಿ 14 ರೂಪಾಯಿ ಆತರ ಕೊಡೋದೇ ಅನುಕೂಲ ಅಂತ. ಆತರ ಕೊಟ್ರೆ ಅನುಕೂಲ ಸರ್. ಕೊಬ್ಬರಿನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಕೊಬ್ಬರಿನೂ ನಾವು ಮೊದಲು ಟಿಪ್ ಟೂರಿಗೆ ತಗೊಂಡು ಹೋಗ್ತಿದ್ವಿ ಸರ್. ಇವಾಗ ಇಲ್ಲೇ ಅವರು ಎಲ್ಲ ಮನೆ ಬಾಗಿಲಿಗೆ ಬಂದು ತಗೊಂಡು ಹೋಗ್ತಾರೆ ಇಲ್ಲೇ, ನಾವು ಇಲ್ಲೇ ಮನೆ ಹತ್ರ ಕೊಡ್ತೀವಿ. ಅದೆಲ್ಲ ಸುಲ್ಸಿ, ಅದೆಲ್ಲ ಸುಲ್ಸಿರ್ತೀವಿ. ಸುಲ್ಸಿದ್ರೆ ಒಂದ್ ರೇಟು, ಸುಲಿದಂಗಿದ್ರೆ ಒಂದ್ ರೇಟು. ಅವರೇ ಸುಲ್ಕೊಂಡು ಒಂದ್ ರೇಟು, ಅವರೇ ಸುಲ್ದ್ರೆ ಒಂದ್ ರೂಪಾಯಿ ಕಡಿಮೆ ತಾಂತಾರೆ, ನಾವು ಸುಲ್ ಕೊಟ್ರೆ 1 ರೂಪಾಯಿ ಜಾಸ್ತಿ ಕೊಡ್ತಾರೆ. ಅವರೇ ಸುಲ್ ಚೆನ್ನಾಗ ನೀವು ಸುಲಿಸ್ಕೊಡದೆ ಅನುಕೂಲ ಅಂತೀರಾ? ನಾವು ಸುಲ್ಸ್ಕೊಡದೆ ಅನುಕೂಲ, ನಮಗೆ ಸಿಪ್ಪೆ ಉಳಿಯುತ್ತೆ. ಒಡದ್ ಕೊಟ್ರೆ ನೀವು ಚಿಪ್ ಉಳಿತಾವೆ, ಚಿಪ್ಪು ತಗೊಂಡು ಹೋಗ್ತಾರೆ ಸರ್. 1 ರೂಪಾಯಿಗೆ ಒಂದ್ ಚಿಪ್ಪು, 1,000 ಕ್ಕೆ 1,000 ಚಿಪ್ಪಿಗೆ. ಆ ಚಿಪ್ ಎಲ್ಲ ಏನ್ ಮಾಡ್ತಾರೆ? ಅದೇನ್ ಮಾಡ್ತಾರ ಗೊತ್ತಿಲ್ಲ ಸರ್, ಇದ್ಲು ಮಾಡ್ತಾರಂತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅವೆಲ್ಲ ಟಿಪ್ ಟೂರ್ ಸೈಡ್ ನ ತಗೊಂಡು ಹೋಗ್ತಾರೆ ಸರ್. ಮತ್ತೆ ಮುಂದಿನ ಏನೇನ್ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇದೆ? ಈಗ ನಮ್ದು ಲ್ಯಾಂಡ್ ಇಲ್ಲ ಸರ್, ಇಷ್ಟೇ ನಮ್ದು ಲ್ಯಾಂಡ್ ಇರೋದು. ಇರೋಷ್ಟು ಲ್ಯಾಂಡ್ಗೂ ಅಡಿಕೆ ತೋಟ ಮಾಡಿದೀವಿ, ಬೇರೆ ಏನ್ ಮಾಡಕ್ ನಮ್ಗೆ ಆಪ್ಷನ್ ಇಲ್ಲ. ಈಗ ಹಂಗಾಗ್ಬಿಟ್ಟಿದೆ, ಬೇರೆ ಏನಾದ್ರು ಮಿಶ್ರ ಬೆಳೆ ಬೆಳೆಯಕ್ಕೆ ನಮ್ಮ ತೋಟದಲ್ಲಿ ನೀರ್ ನಿಲ್ತಾವೋ ಅದು ಆಗಲ್ಲ ಬೆಳೆಯೋದಕ್ಕೆ, ಬರಲ್ಲ. ನೀರ್ ನಿಲ್ತಾವ ಅಂದ್ರೆ ತಗ್ಗು ಪ್ರದೇಶದಲ್ಲಿ? ತಗ್ಗು ಪ್ರದೇಶ ನಾವು ಕೃತಕವಾಗಿ ಮಾಡಿರೋದು ಸರ್. ಯಾಕೆ ಹಂಗ ಮಾಡಿದ್ರೆ? ಈ ಅಡಿಕೆಗೆ ಒಳ್ಳೇದಲ್ಲ, ಹೊರಗೆ ನೀರ್ ಬಂದ್ರೆ ಜೀವಾಣುಗಳು ಬರ್ತವೆ, ನೆಲ ಫಲವತ್ತತೆ ಆಗುತ್ತೆ ಅಂತಂದು ನಾವು ಸ್ವಯಂಕೃತವಾಗಿ ಮಾಡಿರೋದು ಸರ್. ಅದನ್ನ ಮಾಡಿರೋದು ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಪ್ಲಾಟ್ ವೈಸ್ ಮಾಡಿದ್ ಸರ್. 1,000 ಗಿಡಕ್ಕೆ 500 ಗಿಡಕ್ಕೆ ಒಂದೊಂದು ಪ್ಲಾಟ್ ಮಾಡಿದೀವಿ. ಒಂದ್ಸರಿ ಜೋರ ಮಳೆ ಬಂತು ಅಂದ್ರೆ ಪ್ಲಾಟ್ ಪ್ಲಾಟ್ ತುಂಬಿಕೊಂಡು ಹಳ್ಳಕ್ಕೆ ಹೋಗುತ್ತೆ ಸರ್. ಮ್ಯಾಗಳಿಂದ ತುಂಬಾ ಜಾಸ್ತಿ ನೀರು ಬರ್ತಾ? ತುಂಬಾ ಬರುತ್ತಾ ಹಳ್ಳ ಸ್ಟಾರ್ಟಿಂಗೇ ನಮ್ಮ ತೋಟ ಸರ್. ಹಳ್ಳ ಬಂದು ಕುಡದಿಂದ ತುಂಬ್ಕೊಂಡು ನಮ್ಮ ಹೊರಗೆ ಹಳ್ಳ ಚೆಕ್ ಡ್ಯಾಮ್ ಮಾಡಿದೀವಿ. ಎರಡು ತೋಟ ಇದಾವೆ, ಒಂದ್ ಪಕ್ಕ ಒಂದ, ಎರಡು ತೋಟದಾಗ ನೀರು ತುಂಬಿಕೊಂಡು ಹೊರಗೆ ಹೋಗುತ್ತೆ. ಆ ತರ ಮಾಡೋದ್ರಿಂದ ನಿಮ್ ಬೋರ್ಗಳಿಗೂ ಸಾಕಷ್ಟು ಅನುಕೂಲ ಆಗುತ್ತೆ, ಇಂಪ್ರೂವ್ ಆಗುತ್ತೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಅಂತರ್ಜಲ ಅಭಿವೃದ್ಧಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಚೆನ್ನಾಗುತ್ತೆ, ಮಣ್ಣು ಸವಕಳಿ ಆಗಲ್ಲ, ಹೌದು ನಿಂತು ಹೋಗುತ್ತೆ. ಆತರ ಮಾಡ್ಕೊಂಡಿದ್ವಿ. ಅಂದ್ರೆ ನಿಮ್ ಬೋರಲ್ಲಿ ಯಾವಾಗ್ಲೂ ನೀರು ಫೇಲ್ ಆಗಿರೋ ಸಾಧ್ಯತೆ ಕಡಿಮೆ? ಇದು ಆಗಿದೆ ಸರ್. 2018, 2017, 2018 ಬರಗಾಲ ಬಂತಲ್ಲ, ಅವಾಗ ಬಹಳ ಬೋರ್ಗಳು ಹಾಕ್ಸಿದ್ವಿ ಸರ್. ಒಂದು 20-25 ಬೋರ್ ಹಾಕ್ಸಿದ್ವಿ. ಓಹೋ, ನೀರು ಕಡಿಮೆ ಆಗಿತ್ತು, ನೀರು ಕಡಿಮೆ ಆಗಿತ್ತು ಸರ್, ಅಲ್ಲಿಂದ ಇಲ್ಲಿಗೆ ತೊಂದರೆ ಆಗಿಲ್ಲ. ಈಗ ಅವೆಲ್ಲ ಬೋರ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಹದಿನಾಲ್ಕು ಹದಿನೈದು ಮೋಟರ್ ಬಿಟ್ಕೊಂಡಿವಿ, ಇನ್ನು ಉಳಿದಿರೋ ಅದಾವ ಇನ್ನು. ಆ ಸಂದರ್ಭದಲ್ಲೆಲ್ಲ ರೈತರು ತೋಟ ಉಳಿಸಿಕೆ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟರು. ಹೌದು ಸರ್, ಟ್ಯಾಂಕರ್ ದುರ್ಗದಿಂದ ಟ್ಯಾಂಕರ್ ಓಡಿಸಿದ್ರು. ನಿಮ್ಗೇನು ಆತರ ಸಮಸ್ಯೆ ಇಲ್ಲ ಸರ್, ನಮ್ಗೆ ಅಲ್ಲೇ ನಮ್ಮವೇ ನೀರು ಜಾಸ್ತಿ ಇದ್ವ ಇನ್ನೊಂದು ತೋಟದಲ್ಲಿ, ಒಂದ್ ತೋಟದಲ್ಲಿ ಹಂಗ ಆಯ್ತು, ನಮ್ದು ಟ್ಯಾಂಕರ್ ತಗೊಂಡ್ ಬಂದು ನಾವು ಇನ್ನೊಂದು ತೋಟಕ್ಕೆ ಡಂಪ್ ಮಾಡಿದ್ವಿ ಸರ್ ಟ್ಯಾಂಕರ್. ಆ ಸಮಯದಲ್ಲಿ ಕಷ್ಟಪಟ್ಟು ತೋಟ ಉಳಿಸ್ಕೊಂಡ್ರೆ ಇಲ್ಲ, ನಾಲ್ಕು ಎಕರೆ ನಮ್ದು ಒಣಗೋದ್ ಸರ್ ಅವಾಗ. ಈಗ ಅದೇ ನಾಲ್ಕು ಎಕರೆ ಈಗ ಹೊಸ್ದಾಗ ಮಾಡಿದ್ರು, ಇದೇನು ಈಗ ಹೇಳಿದ್ನಲ್ಲ ಎರಡೂವರೆ ವರ್ಷ ಮೂರು ವರ್ಷ ಕೊಂಬಳ ಹೊಡೆದಿದ್ದಾವೆ ಅಂತ. ಒಣಗೋಗಿರೋ ತೋಟ ಕಡ್ದು ಮತ್ತೆ ಹೊಸ್ದಾಗ ಮಾಡೋದ್ರಿಂದ ಆ ತೋಟದಲ್ಲಿ ಆತರ ಬಂದಿದೆ. ನೀವು ಅಡಿಕೆ ಸಸಿನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ನಾನು ಮಾರಾಟಕ್ಕೆ ಅಂತ ಅಡಿಕೆ ಬೆಳೆಸಿಲ್ಲ, ನಾವು ಸ್ವಯರ್ಜಿತ ಹಾಕೋಣಕ್ಕೆ ಅಂತಲೇ ಮಾಡ್ಕೊಂಡಿವಿ ಸರ್. ಮಾಡ್ಕೊಂಡಿದ್ರೆ ವರ್ಷ ಒಂದು ಎರಡ್ ಮೂರು ಸಾವಿರ ಮಾಡ್ಕೊಂತೀನಿ, ಎಕ್ಸಸ್ ಆದ ಮಾರ್ತೀನಿ ಸರ್ ಅಷ್ಟೇ. ಜಾನಕೊಂಡ, ಪಂಡಳ್ಳಿ ಈ ಕಡೆ ಎಲ್ಲ ಚಿತ್ರಹಳ್ಳಿ ತುಂಬಾ ಸುತ್ತಮುತ್ತ ಸಾಕಷ್ಟು ಜನ ರೈತರು ಈ ಅಡಿಕೆ ಸಸಿನ ಸಾಕಿ ಮಾರಾಟ ಮಾಡ್ತಾರೆ. ಅದು ಒಂದು ಒಳ್ಳೆ ಉಪಕಸು ಟೈಪ್ ಚೆನ್ನಾಗಿರುತ್ತೆ. ನಿಮ್ಗೇನು ಆತರ ಮಾಡ್ಬೇಕಂತ ಆಸಕ್ತಿ? ಇಲ್ಲ ಸರ್, ಆತರ ಮಾಡ್ಬೇಕಂತ ಉದ್ದೇಶ ಏನಿಲ್ಲ. ಅದನ್ನು ಒಳ್ಳೆ ಲಾಭದಾಯಕ, ಒಳ್ಳೆ ಲಾಭದಾಯಕ ಸರ್. ಒಳ್ಳೆ ಗೋಟ್ಗಳನ್ನ ಸೆಲೆಕ್ಟ್ ಮಾಡಿ ಹಾಕಿದ್ರೆ ಈಗೆಲ್ಲ 30-35 ರೂಪಾಯಿ ಒಂದು ತಾಂತಾರೆ ಸರ್. ಇವೆಲ್ಲ ಬಹಳ ಜನ ಹಾಕಿದಾರೆ ಸರ್, ಈಗ ಅವ್ನು ತಗೋಣರೇ ಇಲ್ಲ. ಇವಾಗ ಹೌದು, ಒಬ್ರು ಮಾಡಿದಾರೆ ಅಂತ ಎಲ್ಲಾರ ಮನೆ ತಗೋ ಅಡಿಕೆ ಸಸಿಗಳಿದಾವೆ, ತಗೋಣರ್ ಕಡಿಮೆ ಆಗಿದ್ದಾರೆ. ಕಳೆದ ವರ್ಷ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಯ್ತು, ಹಂಗಾಗ್ಬಿಟ್ಟು ಆಕಾರ ಸಂಖ್ಯೆ ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ. ಇಲ್ಲ ಸರ್, ಆಕಾರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರ್ತದೆ, ಕಡಿಮೆ ಅಂತ ಆಗಿಲ್ಲ, ಪ್ರತಿ ವರ್ಷ ಜಾಸ್ತಿ ಆಗ್ತದೆ. ಸಾಕು ಅಡಿಕೆ ಬೇಡ ನಮ್ಗೆ ಅನ್ನೋರು ಯಾರು ಇಲ್ಲ, ಎಲ್ಲ ಅಡಿಕೆ ತೋಟ ರೇಟ್ ಜಾಸ್ತಿ ಆಯ್ತಲ್ಲ, ಹೌದು, ಹಂಗಾಗಿ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕೆ ರೈತರು ಎಲ್ಲ ಹೆಚ್ಚು ಅಡಿಕೆ ಕಡೆ ಆಸಕ್ತಿ ತೋರಿಸ್ತಾರೆ ಅನ್ಸುತ್ತೆ ಸರ್? ಈಗ ಒಂದ್ ಎಕರೆಗೆ ರಾಗಿ ಬೆಳಿಬೇಕಂದ್ರೆ ಒಂದ್ ಕ್ವಿಂಟಲ್ ಆದಾಯಕ್ಕಿಂತ ಜಾಸ್ತಿ ಖರ್ಚೆ ಬರುತ್ತೆ. ಅಡಿಕೆ ಸುಲಭದ ಬೆಳೆ ಸರ್, ಇದು ಗೇಮ್ ಸ್ಟಾರ್ಟಿಂಗ್ ಫಸಲು ಬರತನಕ ಕಷ್ಟ, ಫಸಲು ಬಂದ್ಮೇಲೆ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬಿಟ್ರೆ ಬಹಳ ಸುಲಭ ಸರ್, ಇದು ಸುಲಭ, ಕಷ್ಟದ ಕೆಲಸ ಅಲ್ಲ. ನೀವ್ ಹೇಳ್ದಂಗೆ ಅಲ್ಪಾವಧಿ ಬೆಳೆಗಳು ಬೆಳೆದ್ರೆ ಬಹಳ ಲಾಭ ಸರ್, ಕೂಲಿ ಕಾರ್ಮಿಕರು ಜಾಸ್ತಿ ಸರ್. ಹೋಗ ಒಂದ್ ಗಂಡ ಇವತ್ತು ಅಡಿಕೆಗೆ ಆಗ್ಲಿ ಇದಕ್ಕೆ ಆಗ್ಲಿ 600 ರೂಪಾಯಿ ಕೇಳ್ತಾರೆ ಸರ್ ತೋಟದ ಕೆಲಸಕ್ಕೆ. ಹೆಣ್ಮಕ್ಳು 300 ರೂಪಾಯಿ ಕೇಳ್ತಾರೆ, 300 ರೂಪಾಯಿ ಕೇಳ್ತಾರೆ. ಒಂದ್ ಚೀಲ ರಾಗಿ ಇರೋದು 2500 ರೂಪಾಯಿ ಒಂದ್ ಕ್ವಿಂಟಲ್ ಐತೆ, 4000 ರೂಪಾಯಿ ಖರ್ಚು ಬರುತ್ತೆ ಅದನ್ನ ತೆಗಿಯಕ್ಕೆ. ನಾವು ಸ್ವರ್ಜಿತ ಬೆಳೆದ್ ನೋಡಿವಲ್ಲ ಸರ್, 4000 ರೂಪಾಯಿ ಖರ್ಚು ಬರುತ್ತೆ ಒಂದು ರಾಗಿ ಖರ್ಚು ಮಾಡಿ ಬೆಳೆ ತೆಗಿಯಕ್ಕೆ. ನಾವ್ ಹಂಗೆ ರಾಗಿ ಬೆಳೆಯೋದಕ್ಕಿಂತ ಅದಕ್ಕೆ ಅಷ್ಟೊಂದು ಖರ್ಚು ಮಾಡೋದಕ್ಕಿಂತ ರಾಗಿನೇ ಕೊಂಡ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ಅದೇ ರೈತರು ಮಾಡ್ತಾರೆ ಮಾಡ್ತಿರೋದು. ಹೌದು. ಮತ್ತೆ ಈ ಕೂಲಿ ಕಾರ್ಮಿಕರು ಎಷ್ಟೊಂದು ಕೂಲಿ ಕೊಟ್ರು ಏನ್ ಬೆಳಿಗ್ಗೆ ಸಾಯಂಕಾಲದವರೆಗೆ ಕೆಲಸ ಮಾಡೋದಿಲ್ಲ, ಈಗೆಲ್ಲ ಬೆಳಿಗ್ಗೆ ಬಂದು 2 ಗಂಟೆಗೆ 10 ಗಂಟೆಗೆ ಬರ್ತಾರೆ, 5 ಗಂಟೆಗೆ 10 ಗಂಟೆಗೆ ಅಂತಾರೆ ತೋಟಕ್ಕೆ ಹೋಗೋಷ್ಟೊತ್ತಿಗೆ 11 ಆಗುತ್ತೆ, 4 ವರೆಗೆ ಬಿಡ್ತಾರೆ. ಆ ಒಂದು ಉದ್ದೇಶದಿಂದ ಎಲ್ಲ ರೈತರು ಹೆಚ್ಚಾಗಿ ತೋಟಗಾರಿಕೆ ಕಡೆಗೆ ಹೋಗ್ತಾರೆ, ಜಾಸ್ತಿ ಒತ್ತು ಕೊಡ್ತಾರೆ, ಒತ್ತು ಕೊಡ್ತಾರೆ. ನಿಮ್ ಕಡೆ ಜಾಸ್ತಿ ಎಲ್ಲ ತೆಂಗು ಅಡಿಕೆನ ಹಣ್ಣಿನ ಬೆಳೆಗಳೇನು ಬೆಳೆಯೋದಿಲ್ವಾ? ಹಣ್ಣಿನ ಬೆಳೆ ಯಾರು ಹಾಕಿಲ್ಲ ಸರ್, ಯಾರು ಹಾಕಲ್ಲ, ಎಲ್ಲ ಅಡಿಕೆ ಮೇಜರ್ ಕ್ರಾಪ್ ಅಡಿಕೆ ಸರ್, ಅಡಿಕೆ ಫುಲ್ ನಮ್ ಸುತ್ತಮುತ್ತ ಊರು ನಮ್ಮೂರು ಸೇರಿ ಎಲ್ಲಾ ಊರಲ್ಲೂ ಬಹಳ ತುಂಬಾ ಅಡಿಕೆನೆ, ಅಡಿಕೆ ತೆಂಗು. ತೆಂಗು ಹಾಕರ್ ಕಡಿಮೆ, ತೆಂಗು ಸುತ್ತ ಹಾಕ್ತಿದಾರೆ ಅಷ್ಟೇ, ಬೇರೆ ಸಪರೇಟ್ ಆಗಿ ತೆಂಗಿನ ತೋಟ ಮಾಡೋರು ಯಾರು ಇಲ್ಲ, ಸೈಡ್ ಎಲ್ಲ ಹಾಕಿದಾರೆ ಅಷ್ಟೇ. ಅಡಿಕೆ ಫುಲ್ ಸುತ್ತ ಬದಿ ಸುತ್ತ ಈ ತೆಂಗಿನ ಜೊತೆಗೆ ಅರಣ್ಯ ಬೆಳೆಗಳು ಹಾಕಿದ್ರೆ ಅದನ್ನು ಗಾಳಿ ತಡೆದು ಒಂದ್ ಸ್ವಲ್ಪ ಜೀವಂತ ಬೇಲಿ ಟೈಪ್ ಆಗುತ್ತೆ ಸರ್, ಅದು ಬಹಳ ಸೋಲೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಅಳಿಲುಗಳು ಜಾಸ್ತಿ ಆಗ್ತವೆ, ನೆರಳು ಜಾಸ್ತಿ ಬಿದ್ರೆ ಅಡಿಕೆ ಫಸಲು ಬಿಡಲ್ಲ ಕಡಿಮೆ ಆಗುತ್ತೆ. ಹಂಗಾಗಿ ತೆಂಗು ಹಾಕಿರು ಬಿಡಲ್ಲ, ಬಯಲು ತೋಟದಾರ ಮಾತ್ರ ಹಾಕ್ತಾರೆ. ಈಗ ಅಕ್ಕಪಕ್ಕ ತೋಟದಾರ ಇದ್ದಾರೆ ಅದನ್ನು ಹಾಕಲ್ಲ, ಆ ತೋಟದ ನೆರಳು ಬೀಳುತ್ತಾ ಸಾಕೋದೇ ಅಂತ ಹಾಕೋದಿಲ್ಲ, ಹಾಕೋದಿಲ್ಲ. ಈ ಕೃಷಿ ಜೊತೆಗೆ ರೈತರು ಏನಾದ್ರೂ ಉಪಕಸಗಳು ಅಳವಡಿಸಬೇಕು, ಹೈನುಗಾರಿಕೆ ಮಾಡೋದು, ಹಸು ಸಾಕಾಣಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು, ಈ ತರ ಎಲ್ಲ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತಾರೆ, ನೀವೇನಾದ್ರೂ ಉಪಕಸಗಳು ಅಳವಡಿಸಿಕೊಂಡಿದ್ದೀರಾ? ಇಲ್ಲ ಸರ್, ನಮ್ಗೆ ಇದೇ ಜಾಸ್ತಿ ಆಗಿದೆ, ಈಗ ಮಾಡಕ್ ಆಗ್ತಿಲ್ಲ, ಲೇಬರ್ ಸಮಸ್ಯೆ ಬಹಳ ಆಗಿರೋದ್ರಿಂದ ಮಾಡಕ್ ಆಗ್ತಿಲ್ಲ ಸರ್. ಮಾಡ್ಬೋದು ಸರ್, ಮಾಡಿದಾರೆ ನಮ್ಮೂರಲ್ಲಿ, ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ, ಹಸು ಹೈನುಗಾರಿಕೆ ಮಾಡಿದ್ದಾರೆ, ಒಳ್ಳೇದು ಸರ್ ಅದು ಮಾಡಿದ್ರೆ. ನೀವು ಒಂದ್ 4-5 ಹಸುಗಳು ಕಟ್ಟಿಕೊಂಡು ಹೈನುಗಾರಿಕೆ ಮಾಡಿದ್ರೆ ನಿಮ್ ಜಮೀನ್ ಗೊಬ್ಬರನೂ ಆಗುತ್ತೆ ಸರ್, ನೋಡಕ್ ಆಗಲ್ಲ, ನಿರ್ವಹಣೆ ಮಾಡ್ಲಿಕ್ಕೆ ನಿರ್ವಹಣೆ ಕಷ್ಟ ಆಗುತ್ತೆ ಸರ್, ಬಹಳ ಇರೋದ್ರಿಂದ ನಮ್ದು ನೋಡೋದಕ್ಕೆ ಆಗಲ್ಲ, ಜಮೀನ 20 ಎಕರೆ ಇರೋದ್ರಿಂದ ನೋಡೋದಕ್ಕೆ ಆಗುತ್ತೆ ಸರ್, ಕಷ್ಟ ಆಗುತ್ತೆ. ಹೌದು, ಈ ಕಡೆ ನೋಡ್ಕೊಂಡ್ಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ, ಎರಡನ್ನು ಮೇಂಟೈನ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ, ಮತ್ತೆ ಎರಡು ಕೆಟ್ಟ ಹೋಗ್ತಾವ ಸರ್. ಹೌದು, ಹಂಗಾಗಿ ಅದನ್ನು ಬಿಟ್ಟಿವಿ ಸರ್. ಮೊದಲೆಲ್ಲ ಇದ್ದು ನಮ್ಮ ಮನೇಲಿ 10-15 ಹಸುಗಳು ಇದ್ವು, ನಾವು ಚಿಕ್ಕವರಾಗಿದ್ದಾಗ ಆಗೆಲ್ಲ ಕೂಡ್ ಕುಟುಂಬ ಇತ್ತು, ಸಾಕಷ್ಟು ಜನ ಮನೇಲಿನ ಜನಗಳು ಇರ್ತಾ ಇದ್ರು. ಇಲ್ಲ, ನಾವು ನಮ್ಮ ಅಪ್ಪಾಜಿಗೆ ನಾವು ಇಬ್ಬರೇ ಮಕ್ಳು ಸರ್, 4 ಜನ ಹೆಣ್ಣು, ಇಬ್ರು ಹೆಣ್ಮಕ್ಳು, ನಾವು ಇಬ್ರು ಗಂಡ್ ಮಕ್ಳು ಸರ್, ಅವ್ನು ನನ್ನ ತಮ್ಮ ನಾನು ಇಬ್ರು. ಯೋಗ ಜೊತೆಗೆ ಇದ್ದೀರಾ? ಎಲ್ಲ ಜೊತೆಗೆ ಇದೆ ಸರ್, ಜೊತೆಗೆ ಇದ್ದೀರಾ. ಈಗ 20 ಎಕರೆ ಜಮೀನ್ ಇರೋದ್ರಿಂದ ನಿಮ್ಗೆ ಸಾಕಷ್ಟೆಲ್ಲ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಬೇಕಾಗುತ್ತೆ, ಗೊಬ್ಬರ ಎಲ್ಲ ಹೆಂಗ್ ಮಾಡ್ತಾರೆ? ಗೊಬ್ಬರ ನಾವು ಕೋಳಿ ಗೊಬ್ಬರ ತರಿಸ್ತೀವಿ ಸರ್, ತಮಿಳ್ನಾಡಿಂದ ಕೋಳಿ ಗೊಬ್ಬರ ತರಿಸ್ತೀವಿ, 2800 ರೂಪಾಯಿ 750 ರೂಪಾಯಿ ಇಲ್ಲಿಗೆ ತಂದಿಳಿಸ್ತಾರೆ, ಅದನ್ನ ನಾವು ಹಾಕ್ತೀವಿ ಸರ್, ಚೆಲ್ಸಿ ಬೇಸ ಹೊಡ್ಸ್ಬಿಡ್ತೀವಿ ಬಾಣಲಿ. ಪ್ರತಿ ವರ್ಷ ಎಷ್ಟನ್ನು? ಪ್ರತಿ ವರ್ಷ ನಾವೊಂದು 150 ತರಿಸ್ತೀವಿ ಸರ್. 150 ತರಿಸ್ತೀರಾ? ಬೇಕು ಸರ್ ಅಷ್ಟು ನಮಗೆ. ಪ್ರತಿ ವರ್ಷ ಕೋಳಿ ಗೊಬ್ಬರ ಕೊಡ್ತೀರಾ? ಕೋಳಿ ಗೊಬ್ಬರ ಹಾಕ್ತಿದ್ವಿ ಇಷ್ಟು ವರ್ಷ, ಈಗ ನನ್ನ ತಮ್ಮ ಏನ್ ಮಾಡ್ದಾನೆ ಇದೊಂದ್ಸರಿ ಚೇಂಜ್ ಮಾಡೋದಂತಂದು ಕುರಿ ಗೊಬ್ಬರ ತರಿಸೋಣಂತಿದೆ ಸರ್. ಇದೊಂದ್ಸರಿ ಕೋಳಿ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಮತ್ತೆ ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಕೊಡ್ತೀರ? ಈ ತರ ಗೊಬ್ಬರಕ್ಕೆ ಸಾಕಷ್ಟು ಖರ್ಚು ಬರುತ್ತೆ ನಿಮ್ಗೆ ಅಲ್ವಾ? ಬರುತ್ತೆ ಸರ್. ಈ ನಮ್ಮ ಈ ಕೊಟ್ಟಿಗೆ ಗೊಬ್ಬರ ಕೋಲಿಸ್ಕೊಂಡ್ರೆ ಕೋಳಿ ಗೊಬ್ಬರ ತುಂಬಾ ಜಾಸ್ತಿ ರೇಟ್? ಇಲ್ಲ, ಕೊಟ್ಟಿಗೆ ಗೊಬ್ಬರ ಜಾಸ್ತಿ, ಅದ್ ಸಿಗ್ತಲ್ಲ ಸರ್. ಯಾರು ಹೈನುಗಾರಿಕೆ ಮಾಡ್ರೆ ಅಷ್ಟೊಂದು 100 ದನಗಳು ಕಟ್ಕೊಂಡ್ ಮಾಡ್ತಿಲ್ಲ. ಇರೋರು ಒಬ್ರು ಇಬ್ರು ಮಾಡ್ತಾರೆ, ಹಂಗಾಗಿ ಒಂದ್ 5-6 ಲೋಡ್ ಸಿಗುತ್ತೆ. ಎಲ್ಲಾರು ನಿನಗ್ ಬೇಕು ನನಗ್ ಬೇಕು ಅಂತಾರೆ, ಯಾರಿಗೂ ಆಗಲ್ಲ. ಅದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ರೇಟ್ ಆಗೈತೆ. ಹೌದು, ಈ ಕೋಳಿ ಗೊಬ್ಬರ ಯಥೇಚ್ಛವಾಗಿ ಸಿಗುತ್ತಾ, ಲಾರಿಗಳು ಎಷ್ಟೊಂದು ಬೇಕಾದ್ರೆ ತಂದಾಕ್ತಾರೆ ಸರ್. ನನಗೆ ಒಬ್ರು ಸಿಗೋದು ಕಡಿಮೆ ಕಡಿಮೆ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬೇನು ಎಂಡಿ ಕೊಡ್ಬೇಕು ತೋಟಗಳಿಗೆಲ್ಲ ಅಂತಾರೆ. ಕೊಟ್ಟರೆ ಅನುಕೂಲ ಸರ್, ನಾವೊಂದು ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ. ಇದೇ ಚೆನ್ನಾಗಿ ನಿರ್ವಹಣೆ ಆಗ್ತಿರೋದ್ರಿಂದ ಚೆನ್ನಾಗಿ ಇಳುವರಿ ತೆಗಿತಾ ಇದೀವಿ. ಹೆಚ್ಚಿನದೇನು ಕೊಟ್ಟಿಲ್ಲ ಕೊಟ್ಟಿಲ್ಲ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ? ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ನಿಮ್ಗೆ? ನಮ್ಮ ತಂದೆ, ನಾನು, ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಮನೆಯವರು. ಅಪ್ಪಾಜಿ ಅವ್ರ ಏನ ಕೆಲಸ ಮಾಡ್ತಾರ? ನಮ್ಮ ಅಪ್ಪಾಜಿ ಓಡಾಡ್ತಾರೆ ಸರ್. ಓಡಾಡ್ತಾರೆ, ನಮಗಿನ್ನ ಜಾಸ್ತಿ ನೋಡ್ತಾರೆ ಸರ್. ಅವತ್ತೇ ನಿರ್ವಹಣೆ ಜಾಸ್ತಿ ಅಂತಾರೆ. ಮೇಂಟೆನೆನ್ಸ್ ಎಲ್ಲ ನಮ್ಮ ಅಪ್ಪಾಜಿ ಹೇಳ್ದಂಗೆ ನಾವು ಮಾಡ್ತೇವೆ ಸರ್. ಈಗ ನೀವು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಬದುಕು ಮಾಡ್ತಾರೆ, ಈಗ ನೀವು ಕ್ರೆಲ್ಲ ಏನು ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಅಂದು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ಕೃಷಿ ಲಾಭದಾಯಕನೇ, ಒಳ್ಳೆ ಮುತುವರ್ಜಿ ಕೊಟ್ಟು ಸಾಧ್ಯ ಅಂತ ಮಾಡಿದ್ರೆ ಲಾಭದಾಯಕನೇ ಸರ್. ಆಸಕ್ತಿ ಇರಬೇಕು, ಆಸಕ್ತಿ ಇರಬೇಕು, ಜವಾಬ್ದಾರಿಯಿಂದ ಮಾಡ್ಬೇಕು ಮಾಡ್ಬೇಕು. ರೈತ ಅಂತಂದ್ ಮಾಡಿಲ್ಲ ಹೋದ್ರೆ ಮತ್ತೆ ಹಾಳಾಗುತ್ತೆ ಸರ್. ಅದ್ರ ಜವಾಬ್ದಾರಿ ತೋರಿಸಿದ್ರೆ ಲಾಭದಾಯಕನೇ. ಲಾಭದಾಯಕ. ಇಷ್ಟು ವರ್ಷ ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟೆ? ಸಂತೋಷವಾಗಿದೆ ಸರ್, ಸಂತೋಷ ಚೆನ್ನಾಗಿದೆ ಸರ್. ಶಿವಕುಮಾರ್ ಅವರ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಧಾರಾಳವಾಗಿ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ, 9909036725. ಹತ್ರ ಇರೋರು ಬಂದು ನೋಡ್ಬೋದು ಸರ್ ನಮ್ಮ ತೋಟ, ನಾವು ಯಾವ ತರ ನಿರ್ವಹಣೆ ಮಾಡಿವೆ ಅಂತಂದು. ಸುಮಾರು ಜನ ನಮ್ಮ ಸುತ್ತಮುತ್ತಲೂರಿನವರು, ನನಗೆ ಪರಿಚಯ ಇರೋರು ಬಂದು ನೋಡಿದಾರೆ ಸರ್, ಯಾವ ರೀತಿ ಹೇಳ್ತಾ ಇತ್ತೀರಿ ನೀವು, ಇಷ್ಟೊಂದು ಚೆನ್ನಾಗಿ ಬರುತ್ತಲ್ಲ ವರ್ಷನು ಅಂತ ಕೇಳಿದಾರೆ, ಬಂದು ನೋಡಿದಾರೆ. ಅಷ್ಟೊಂದು ಇಳುವರಿ ಬರ್ಲಿಕ್ಕೆ ಏನ್ ಗುಟ್ಟು? ಚೆನ್ನಾಗಿ ಮಾಡ್ತೀವಿ ಸರ್, ನಿರ್ವಹಣೆ ಚೆನ್ನಾಗಿ ಮಾಡ್ತೀವಿ ಸರ್. ಈಗ ಎಕ್ಸಾಂಪಲ್, ನಮ್ಮ ತೋಟದಲ್ಲಿ ಒಂದ್ ಆವರೇಜ್ ಒಂದ್ 2-2.5 kg ಆವರೇಜ್ ತೆಗಿತು ಸರ್. ಒಂದ್ 200 ಗಿಡ 6-7-8 kg ಒಣಅಡಿಕೆ ಬರೋ ಅಂತ ಗಿಡಗಳು ಇದಾವೆ ಸರ್. ಒಂದೊಂದ್ ಪ್ರತಿ ಗಿಡಕ್ಕೂ 8 kg ಅಡಿಕೆ ಬರೋ ಅಂತ ಗಿಡನು ಇದಾವೆ ಇದಾವೆ ಸರ್. ಬಂದ್ ನೋಡ್ಕೊಂಡು ಹೋಗಿದಾರೆ ಸರ್ ಜನ, ನಮ್ದೇ ಇರೋರು ಬಂದ್ ನೋಡಿದ್ದಾರೆ ನೋಡಿದ್ದಾರೆ. ರೈತ ಬಂದವರೇ, ಜಾನ್ಕೊಂಡದ ಪ್ರಗತಿಪರ ಕೃಷಿಕರಾದ ಶಿವಕುಮಾರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9909-3067-25. ಬಹಳ ಸಂತೋಷ ಶಿವಕುಮಾರ್ ಅವರ, ಇದುವರೆಗೂ ನಿಮ್ಮ ಅಡಿಕೆ ಹಾಗೂ ತೆಂಗಿನ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಅಡಿಕೆ ಹಾಗೂ ತೆಂಗಿನ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಜಾನಕೊಂಡ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಹವಾಮಾನ ವರದಿ. ನೈಋತ್ಯ ಮುಂಗಾರು ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಚುರುಕಾಗಿತ್ತು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಮತ್ತು ಉತ್ತರ ಒಳನಾಡಿನ ಬಹುತೇಕ ಸ್ಥಳಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ವಿಜಯಪುರದಲ್ಲಿ 20 cm, ಮಂಕಿ ಇಲ್ಲಿ 12 cm, ಶಿರಾಲಿ PTO ಇಲ್ಲಿ 12 cm, ಆಲಮಟ್ಟಿ HMS ಇಲ್ಲಿ 7 cm, ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 cm, ಕೂಡಲ ಸಂಗಮ, ಶೃಂಗೇರಿ, ಮಣಿ ಮತ್ತು ಪುತ್ತೂರು ಇಲ್ಲಿ 4 cm, ಪಣಂಬೂರು, ಕಾರವಾರ, ಕಲಬುರಗಿ, ಯಲಬುರ್ಗ, ಮಹಾಲಿಂಗಪುರ ಇಲ್ಲಿ ತಲಾ 3 cm ಮಳೆಯಾದ ವರದಿಯಾಗಿದೆ. ರಾಜ್ಯದ ಮಳೆ ಮುನ್ಸೂಚನೆ. ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೆಲವು ಕಡೆ ಭಾರಿಯಿಂದ ಅತಿ ಭಾರಿ, ಒಂದೆರಡು ಕಡೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಭಾರಿಯಿಂದ ಅತಿ ಭಾರಿ ಸಾಧಾರಣ ಮಳೆಯಾಗುವ ಸಂಭವವಿದೆ. ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಯ ಒಂದೆರಡು ಸ್ಥಳಗಳಲ್ಲಿ ಭಾರಿಯಿಂದ ಅತಿ ಭಾರಿ ಮಳೆ, ಗುಡುಗು ಸಹಿತ ಮಳೆ ಮತ್ತು ನಿರಂತರ ಗಾಳಿಯ ವೇಗ ಗಂಟೆಗೆ 40-50 km/h ವೇಗದಲ್ಲಿ ಸಂಭವಿಸುವ ಸಾಧ್ಯತೆ ಇದೆ. ಹಾವೇರಿ, ಧಾರವಾಡ, ಗದಗ, ವಿಜಯಪುರ, ಜಿಲ್ಲೆಯ ಒಂದೆರಡು ಸ್ಥಳಗಳಲ್ಲಿ ಭಾರಿ ಮಳೆ, ಗುಡುಗು ಸಹಿತ ಮಳೆ ಮತ್ತು ನಿರಂತರ ಗಾಳಿಯ ವೇಗ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಸಂಭವಿಸುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ಆಕಾಶ, ಹಗುರದಿಂದ ಸಾಧಾರಣ ಮಳೆಯಾಗುವ ಬಹಳ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 29 ಡಿಗ್ರಿ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಜನಪದ ಗೀತೆ. ಮೂಡಲಿಂದ ಬಾರೋ ಮುತ್ತಿನ ಸಾತಿ ಮಳೆಯೇ, ಹಿರಿಯಕ್ಕ ಇರೋ ಊರಿಗೆ, ನನ್ನ ಹಿರಿಯಕ್ಕ ಇರೋ ಊರಿಗೆ. ಮೂಡಲಿಂದ ಬಾರೋ ಮುತ್ತಿನ ಸಾತಿ ಮಳೆಯೇ, ಹಿರಿಯಕ್ಕ ಇರೋ ಊರಿಗೆ, ನನ್ನ ಹಿರಿಯಕ್ಕ ಇರೋ ಊರಿಗೆ. ನೀ ಜಗ್ಗಿಸಿ ಹೊಡೆಯೋ ಮಳೆರಾಯ, ನೀ ಜಗ್ಗಿಸಿ ಹೊಡೆಯೋ ಮಳೆರಾಯ. ಬಯಲು ಬೆಳೆಯಾಲು, 480 ಬಯಲು ಬೆಳೆಯಾಲು. 12 ಕೋಡಿ ಹರಿಯಾಲು, 480 ಬಯಲು ಬೆಳೆಯಾಲು, 480 ಬಯಲು ಬೆಳೆಯಾಲು. 80 ಬಯಲು ಬೆಳೆಯಾಲು 112 ಊರ ಕೊಡಗಿಯ. 80 ಬಯಲು ಬೆಳೆಯಾಲೋ 112 ಊರ ಕೊಡಗಿಯ, 12 ಊರ ಕೊಡಗಿಯ, 12 ಊರ ಕೊಡಗಿಯ. ನೀ ಜಗ್ಗಿಸಿ ಹೊಡೆಯೋ ಮಳೆರಾಯ, ಜಗ್ಗಿಸಿ ಹೊಡೆಯೋ ಮಳೆರಾಯ. ನನ್ನೂರೋರು ಉತ್ತಮ ಗೌಡುಗೋಳು, ಮುತ್ತಿನೂರ ಕೊಡಗಿಯ ಉಣ್ಣೋರು, ಅವರು ನಮ್ಮ ಹಂಬಲವ ಮರೆತಾರು. ನನ್ನೂರೋರು ಉತ್ತಮ ಗೌಡುಗೋಳು, ಮುತ್ತಿನೂರ ಕೊಡಗಿಯ ಉಣ್ಣೋರು, ಅವರು ನಮ್ಮ ಹಂಬಲವ ಮರೆತಾರು. ನಮ್ಮ ಹಂಬಲವ ಮರೆತಾರು ಮಳೆರಾಯ, ಮುತ್ತಿನೂರ ಕೊಡಗಿಯ ಉಣ್ಣೋರು. ನಮ್ಮ ಹಂಬಲವ ಮರೆತಾರು ಮಳೆರಾಯ, ಮುತ್ತಿನೂರ ಕೊಡಗಿಯ ಉಣ್ಣೋರು, ಮುತ್ತಿನೂರ ಕೊಡಗಿಯ ಉಣ್ಣೋರು. ನಮ್ಮ ಹಂಬಲವ ಮರೆತಾರು ಜಗ್ಗಿಸಿ ಹೊಡೆಯೋ ಮಳೆರಾಯ, ನೀ ಜಗ್ಗಿಸಿ ಹೊಡೆಯೋ ಮಳೆರಾಯ. ಹರಿಯಾಲೋ ಮಳೆರಾಯ, ನಿನ್ನ ಚಿತ್ತರಕ್ಕೆ ಹೆಗಲ ಕಡೆದೇವು, ನಾವು ನಿನ್ನ ಚಿತ್ತರಕ್ಕೆ ಹೆಗಲ ಕಡೆದೇವು. 20 ಕೋಡಿ ಹರಿಯಾಲೋ ಮಳೆರಾಯ ನಿನ್ನ ಚಿತ್ತರಕ್ಕೆ ಹೆಗಲ ಕಡೆದೇವು, ನಾವು ನಿನ್ನ ಚಿತ್ತರಕ್ಕೆ ಹೆಗಲ ಕಡೆದೇವು, ನಿನ್ನ ಚಿತ್ತರಕ್ಕೆ ಹೆಗಲ ಕಡೆದೇವು, ಬಸವನಿಗೆ ಬಾಗಿನ ಹೊಡೆಯೋ ಹಿರಿಯಣ್ಣ, ನಿನ್ನ ಚಿತ್ತರಕ್ಕೆ ಹೆಗಲ ಕಡೆದೇವು, ಬಸವನಿಗೆ ಬಾಗಿನ ಹೊಡೆಯೋ ಹಿರಿಯಣ್ಣ. 20 ಕೋಡಿ ಹರಿಯಾಲಿ, 20 ಕೋಡಿ ಹರಿಯಾಲಿ, ಜಗ್ಗಿಸಿ ಹೊಡೆಯೋ ಮಳೆರಾಯ, ನೀ ಜಗ್ಗಿಸಿ ಹೊಡೆಯೋ ಮಳೆರಾಯ, ಜಗ್ಗಿಸಿ ಹೊಡೆಯೋ ಮಳೆರಾಯ, ನೀ ಜಗ್ಗಿಸಿ ಹೊಡೆಯೋ ಮಳೆರಾಯ, ಜಗ್ಗಿಸಿ ಹೊಡೆಯೋ ಮಳೆರಾಯ, ನೀ ಜಗ್ಗಿಸಿ ಹೊಡೆಯೋ ಮಳೆರಾಯ, ಜಗ್ಗಿಸಿ ಹೊಡೆಯೋ ಮಳೆರಾಯ. ಜನಪದ ಗೀತೆ ಕೇಳಿದ್ರಿ. ಈಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1,601 ರೂಪಾಯಿಗಳಿಂದ ಗರಿಷ್ಠ 2,121 ರೂಪಾಯಿಗಳು, ಜೋಳ ಕ್ವಿಂಟಲ್ಗೆ ಕನಿಷ್ಠ 1,008 ರೂಪಾಯಿಗಳಿಂದ ಗರಿಷ್ಠ 2,316 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,700 ರೂಪಾಯಿಗಳಿಂದ ಗರಿಷ್ಠ 2,452 ರೂಪಾಯಿಗಳು, ಹೈಬ್ರಿಡ್ ರಾಗಿ ಕ್ವಿಂಟಲ್ಗೆ ಕನಿಷ್ಠ 2,799 ರೂಪಾಯಿಗಳಿಂದ ಗರಿಷ್ಠ 2,799 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಆವರೇಜ್ ಕ್ವಿಂಟಲ್ಗೆ ಕನಿಷ್ಠ 7,951 ರೂಪಾಯಿಗಳಿಂದ ಗರಿಷ್ಠ 8,019 ರೂಪಾಯಿಗಳು, ಹೆಸರು ಕಾಳು 1,880 ರೂಪಾಯಿಗಳಿಂದ 7,500 ರೂಪಾಯಿಗಳು, ನೆಲಗಡಲೆ 2,629 ರೂಪಾಯಿಗಳಿಂದ 7,529 ರೂಪಾಯಿಗಳು, ಮೆಕ್ಕೆಜೋಳ 1,625 ರೂಪಾಯಿಗಳಿಂದ 2,577 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ 4,009 ರೂಪಾಯಿಗಳಿಂದ ಗರಿಷ್ಠ 6,191 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3,720 ರೂಪಾಯಿಗಳಿಂದ ಗರಿಷ್ಠ 7,886 ರೂಪಾಯಿಗಳು. ತಿಪಟೂರಿನಲ್ಲಿ ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ 16,200 ರೂಪಾಯಿಗಳಿಂದ ಗರಿಷ್ಠ 17,000 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ 8,500 ರೂಪಾಯಿಗಳಿಂದ ಗರಿಷ್ಠ 9,500 ರೂಪಾಯಿಗಳು, ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು, ಪಚ್ಚೆಬಾಳೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಹಾಗಲಕಾಯಿ 3,600 ರೂಪಾಯಿಗಳಿಂದ 4,000 ರೂಪಾಯಿಗಳು, ಸೋರೆಕಾಯಿ 1,400 ರೂಪಾಯಿಗಳಿಂದ 2,000 ರೂಪಾಯಿಗಳು, ಬದನೆಕಾಯಿ 1,400 ರೂಪಾಯಿಗಳಿಂದ 2,000 ರೂಪಾಯಿಗಳು, ಗೋರಿಕಾಯಿ 3,400 ರೂಪಾಯಿಗಳಿಂದ 4,000 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ 4,000 ರೂಪಾಯಿಗಳಿಂದ ಗರಿಷ್ಠ 4,800 ರೂಪಾಯಿಗಳು, ಕ್ಯಾರೆಟ್ 2,600 ರೂಪಾಯಿಗಳಿಂದ 3,000 ರೂಪಾಯಿಗಳು, ನುಗ್ಗೆಕಾಯಿ 3,600 ರೂಪಾಯಿಗಳಿಂದ 4,000 ರೂಪಾಯಿಗಳು, ಅವರೆಕಾಯಿ 2,400 ರೂಪಾಯಿಗಳಿಂದ 3,000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 3,200 ರೂಪಾಯಿಗಳಿಂದ 4,000 ರೂಪಾಯಿಗಳು, ನೆಲಗಡಲೆ 3,019 ರೂಪಾಯಿಗಳಿಂದ ಗರಿಷ್ಠ 6,510 ರೂಪಾಯಿಗಳು, ಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು, ಮೆಕ್ಕೆಜೋಳ 1,550 ರೂಪಾಯಿಗಳಿಂದ 2,501 ರೂಪಾಯಿಗಳು, ಈರುಳ್ಳಿ 1,000 ರೂಪಾಯಿಗಳಿಂದ ಗರಿಷ್ಠ 5,400 ರೂಪಾಯಿಗಳು, ಭತ್ತ 2,800 ರೂಪಾಯಿಗಳಿಂದ ಗರಿಷ್ಠ 2,800 ರೂಪಾಯಿಗಳು, ಪಪ್ಪಾಯಿ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು, ಆಲೂಗಡ್ಡೆ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ರಾಗಿ 2,800 ರೂಪಾಯಿಗಳಿಂದ 3,100 ರೂಪಾಯಿಗಳು, ಸೀಮೆ ಬದನೆಕಾಯಿ 2,300 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು, ಗೋಧಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು, ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 1,789 ರೂಪಾಯಿಗಳಿಂದ 2,422 ರೂಪಾಯಿಗಳು, ಕಡಲೆಕಾಳು 7,321 ರೂಪಾಯಿಗಳಿಂದ 7,401 ರೂಪಾಯಿಗಳು, ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 3,050 ರೂಪಾಯಿಗಳಿಂದ ಗರಿಷ್ಠ 8,441 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆಯಲ್ಲಿ ಕಡಲೆಕಾಯಿ ಬೀಜ ಕ್ವಿಂಟಲ್ಗೆ ಕನಿಷ್ಠ 10,917 ರೂಪಾಯಿಗಳಿಂದ ಗರಿಷ್ಠ 10,917 ರೂಪಾಯಿಗಳು, ಹರಿಹರ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಈಗ ರೈತರಿಗೆ ಸಲಹೆ. ಒಂದು ಬೆಂಡೆ ಬೆಳೆಯು ಬಿತ್ತಿದ ದಿನದಿಂದ ಕಾಯಿ ಕುಯಿಲು ಮಾಡುವವರೆಗೂ ನಾನಾ ಕೀಟಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇದೆ. ಅದಾಗಿಯೂ ಸಹ ಮಚ್ಚೆ ಮತ್ತು ಮುಳ್ಳುಗಳ ಕಾಯಿ ಕೊರಕಗಳು ಬಹಳ ಪ್ರಮುಖವಾದ ಕೀಟಗಳಾಗಿವೆ. ಮಚ್ಚೆ ಕಾಯಿ ಕೊರಕದ ಪತಂಗ ಚಿಕ್ಕದಾಗಿದ್ದು ಮೇಲಿನ ರೆಕ್ಕೆಗಳ ಮಧ್ಯೆ ಒಂದು ಅಗಲವಾದ ಹಸಿರು ಪಟ್ಟಿ ಹೊಂದಿರ್ತದೆ. ಈ ಒಂದು ಹೆಣ್ಣು ಪತಂಗ